ಭದ್ರಂ ಪಶ್ಯೇಮಾಶ್ಚ ಸ್ವಸ್ತಿ ಪೂಷಾ ವಿಶ್ವವೇದ ಸ್ವಸ್ತಿ ನಾಕ್ಷಿ ಸ್ವಸ್ತಿ ನೋ ಬೃಹಸ್ಪತಿ ಜನಯತಿ ಪುರುಷ ಪೃಥಕ ಪ್ರಾಣಃ ಸರ್ವಂ ಜನಯತಿ ಪ್ರಾಣಾತ್ಮನಾಗಿ ಇದ್ದುಕೊಂಡು ಎಲ್ಲ ಹುಟ್ಟುಗಳಿಗೂ ಕಾರಣವಾಗಿದೆ. ಪ್ರಾಣಾತ್ಮನಾಗಿ ಇದ್ದುಕೊಂಡು ಎಲ್ಲ ಹುಟ್ಟಿಗೂ ಕಾರಣವಾಗಿದೆ. ಪ್ರಾಣಃ ಸರ್ವಂ ಜನಯತಿ ಎಲ್ಲವನ್ನೂ ಹುಟ್ಟಿಸುತ್ತದೆ. ಆದ್ರೆ ಆ ಹುಟ್ಟು ಹೇಗಿರ್ತದೆ ಅಂದ್ರೆ ಕಿರಣಗಳು ಮಲ್ಟಿಪ್ಲೈ ಆಗಿ ಅನೇಕ ಕಿರಣಗಳಾಗುತ್ತೆ. ಕಿರಣಗಳು ಇಲ್ಲಿ ನೀರಿನಲ್ಲಿ ಅದನ್ನು ಶಬ್ದ ಹಾಕಿದಾರೆ ಜಲಾರ್ಕವತ್ ನೀರಿನಲ್ಲಿ ಸೂರ್ಯನ ಪ್ರವೇಶ, ನೀರಿನಲ್ಲಿ ಸೂರ್ಯನ ಕಿರಣಗಳ ಪ್ರವೇಶ. ಆ ಪ್ರವೇಶವಾದ ಮೇಲೆ ಅಲ್ಲಿಂದ ಪ್ರತಿಫಲಿತವಾದ ಕಿರಣಗಳು, ಪ್ರವೇಶಾನೇ ಪ್ರವೇಶದಂತೆ ಪ್ರವೇಶ. ಅದರ್ಥಾತ್ ಅದಕ್ಕೇ ಯಾವ ಸತ್ಯ ಅಲ್ಲ, ಸೂರ್ಯ ಪ್ರವೇಶ ಆಗೇ ಇಲ್ಲ. ಸೂರ್ಯ ಎಲ್ಲಿದ್ದಾನೆ ಅಲ್ಲೇ ಇದ್ದಾನೆ. ಅದರ ಪ್ರವೇಶ ಏನಾಗಿದೆ? ಕಿರಣಗಳು. ಕಿರಣಗಳಾದ್ರೂ ಪ್ರವೇಶವಾಗಿದೆಯಾ? ಕಿರಣಗಳು ಕೂಡ ಪ್ರವೇಶ ಆಗಿಲ್ಲ. ಇನ್ನ ಮುಂದಿಂದು ಪ್ರತಿಫಲಿತ ಕಿರಣಗಳು, ಅವು ಎಷ್ಟಿರಬಹುದು? ಅಸಂಖ್ಯ. ಅದಾದ್ರೂ ಸತ್ಯವಲ್ಲವೇ ಸ್ವಾಮೀಜಿ? ಇಲ್ಲ. ಯಾಕೆಂದ್ರೆ ಅದು ಡುಪ್ಲಿಕೇಟ್, ಅದು ಪ್ರತಿಬಿಂಬಿತ ಅಲ್ವೇ. ಯಾವುದು ಪ್ರತಿಬಿಂಬಿತವೋ ಅದಕ್ಕೆ ಯಾವ ಸತ್ಯತ ಇರ್ತದೆ? ಯಾವ ಜೀವಾತ್ಮರುಗಳು ಕೂಡ ಸತ್ಯ ಅಲ್ಲ. ಯಾವ ಜೀವಾತ್ಮರು ಕೂಡ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಲ್ಲಿ ಸಂಘಾತವಾಗಿದ್ದಾಗ್ಯೂ, ನೋಡುವವನು ಕೇಳುವವನು ರುಚಿಸುವವನಾಗಿದ್ದಾಗ್ಯೂ, ಕೊಡುವವನು ಮಾಡುವವನು ತಗೊಳ್ಳುವವನಾಗಿದ್ದರೂ ಕೂಡ, ಸಮಸ್ತ ಚಟುವಟಿಕೆಗಳಲ್ಲಿ ಸ್ಥೂಲನಾಗಿ ಮತ್ತು ಸೂಕ್ಷ್ಮವಾಗಿ ಇದ್ದಾಗ್ಯೂ ಕೂಡ ಯಾವ ಸತ್ಯ ಅಲ್ಲ. ಯಾವ ಸಂಘಾತ ಆತ್ಮನೂ ಕೂಡ ಸತ್ಯವಾಗಿಯೂ ಇಲ್ಲ, ತಾತ್ವಿಕವಾಗಿ ಸತ್ಯ ಅನ್ನೋದಕ್ಕಿಂತ ತಾತ್ವಿಕವಾಗಿ ಅಸ್ತಿತ್ವವನ್ನು ಹೊಂದಿಲ್ಲ. ಇವ ಇವ ಇವ ಇವ ಎವ್ರಿಬಡಿ ಇಸ್ ಓನ್ಲಿ ಇವ. ಅದಕ್ಕೆ ಅವರು ಈ ಭಾಷ್ಯವನ್ನು ಮುಂದುವರಿಸುತ್ತಾರೆ. ಚೇತುಷು ಅಂಶ ಅಂಶವ ಇವ ರವೇ. ಅದು ಬಾಂಬೆ ರವಾನ ಯಾವ್ದು ಅದು? ಯಾಕ್ರಿ ರವೇ 30ನೇ ಭಾಷ್ಯ ಸರ್ವಂ ಜನಯತಿ ಪ್ರಾಣ ಅಂಶವ ಇವ ರವೇ. ಯಾವ ರವ? ರವಿ ರವೇ ರವೇ. ಹಾಗೆ ರವಿಯ ಕಿರಣಗಳು ಹೇಗೋ ಹಾಗೆ ಚಿದಾತ್ಮಕಸ್ಯ ಪುರುಷಶ್ಚ ಚೇತೋ ರೂಪಃ. ಹಾಗೆ ಜಲಾರ್ಕ ಸಮಾಹ ನೀರಿನಲ್ಲಿ ಅರ್ಕ ಅಂದ್ರೆ ಸೂರ್ಯ, ನೀರಿನಲ್ಲಿ ಸೂರ್ಯನು ಪ್ರವೇಶವಾದಂತೆ ಏನಾಗಿದೆ ಈಗ? ಪ್ರಾಜ್ಞ ತೈಜಸ್ಸ ವಿಶ್ವಭೇದೇನ. ಏನ್ ಪ್ರಾಜ್ಞೆ? ಯಾರ ಪ್ರಾಜ್ಞೆ? ಪ್ರಾಣಾತ್ಮ. ಪ್ರಾಣಾತ್ಮ ಏನಿದ್ದಾನೆ, ಯಾವನು ಈಗ ಅಲ್ಲಿ ಪ್ರಾಣಾತ್ಮನಾಗಿದ್ಕೊಂಡು ಪ್ರಾಜ್ಞ ಅಂತ ಮುಂದೆ ಹಂಚ್ಕೊಳ್ತಾ ಇದ್ದಾನೆ, ಆ ಪ್ರಾಣಾತ್ಮ ಏನಾಗ್ಬಿಟ್ಟ ಇದವನು? ತೈಜಸ ವಿಶ್ವ ಅನ್ನುವ ಭೇದಗಳಿಂದ ಹುಟ್ಕೊಂಡ. ಏನು ಹುಟ್ಕೊಂಡ? ದೇವ ಮನುಷ್ಯ ತಿರ್ಯಕ ಆದಿ ದೇಹ ಭೇದೇಶು ಪಿಪೀಲಿಕಾ ಪರ್ಯಂತಂ. ಪಿಪೀಲಿಕ ಅಂದ್ರೆ ಇರುವೆ ತನಕನು, ಇರುವೆವರೆಗೂ ಅವನೇ ಹುಟ್ಕೊಂಡ. ಹೆಂಗ್ ಹುಟ್ಕೊಂಡ ಅವನು? ತನ್ನ ಕಿರಣಗಳ ತನ್ನ ಪ್ರತಿಫಲಿತ ಕಿರಣಗಳಿಂದ ಪ್ರತಿಫಲನಗೊಂಡು ದೇವ ತ್ರಿವ್ಯಕಿತ್ಯಾದಿ ಉಪಾಧಿಗಳನ್ನು ಪಡೆದು ಅವನು ಪ್ರಕಟವಾದ. ಆದರೆ ನೀವು ತೈತ್ರಿಯಿಂದ ಅಭ್ಯಾಸ ಮಾಡಿದ್ವಿ, ಏ ತಸ್ಮಾತ್ ಆತ್ಮನಃ ಆಕಾಶ, ಅಲ್ಲಿಂದ ಮುಂದೆ ಅನ್ನಮಯ ಪುರುಷ. ಅಂದ್ರೆ ಕೊನೆಯದೇನು? ಅನ್ನಮಯ ಪುರುಷ. ಪುರುಷ ಅಂದ್ರೆ ಮನುಷ್ಯ ಅಂತ ಅರ್ಥ ಅಲ್ಲ, ಪುರುಷ ಅಂದ್ರೆ ಪುರುಷ ಸ್ತ್ರೀ ಅಂತ ಅರ್ಥ ಅಲ್ಲ. ಪುರುಷ ಅಂದ್ರೆ ಇರುವಿನ ಬಂತು, ಸಮಸ್ತ ಜೀವರಾಶಿಗಳು ಬ್ರಹ್ಮಾದಿ ಸ್ತಂಭ ಪರ್ಯಂತ. ಇವನ್ ಸ್ತಂಭ ಅರ್ಥ ಆಲ್ಸೋ, ಪಿಪೀಲಿಕ ಅರ್ಥ ಆಲ್ಸೋ, ಎಲ್ಲ ಒಂದೇ. ಅಲ್ಲಿ ಏನಂದ್ರೆ ಚರಾಚರಗಳು ಅಂತ ತಗೋಬೇಕು. ಬ್ರಹ್ಮಾದಿ ಸ್ತಂಭ ಪರ್ಯಂತ ಅಂದಾಗ ಚರ ಆಚರಗಳು ಅಂತ ತಗೋಬೇಕು. ಇದು ಪಿಪೀಲಿಕ ಪರ್ಯಂತ ಅಂದಾಗ ಉಚ್ಚ ಯೋನಿಗಳು, ನೀಚ ಯೋನಿಗಳು, ಯೋನಿರಹಿತವಾದಂತ ದೇವತೆಗಳು, ಅಪಾಯಿಂಟೆಡ್ ದೇವತೆಗಳು, ಇವೆಲ್ಲವನ್ನೂ ಲೆಕ್ಕಕ್ಕೆ ತಗೋಬೇಕು. ಅವೆಲ್ಲ ಉಪಾಧಿಗಳಿವೆ, ಅಗ್ನಿ ವರುಣ ವಾಯು ಇವೆಲ್ಲ ಉಪಾಧಿಗಳಿವೆ. ವಿಶ್ವನಿಗೆ ವೈಶ್ವಾನರ ಅಂತ ಕೂಡ ಹೇಳುತ್ತೆ. ಈ ವೈಶ್ವಾನರ ಆ ವೈಶ್ವಾನರ ಅಲ್ಲ, ಅವನು ಅಗ್ನಿ. ಹಾ, ಆ ವೈಶ್ವಾನರ ಆ ವೈಶ್ವಾನರ ಬೇರೆ. ಇನ್ಫ್ಯಾಕ್ಟ್ ಆ ವೈಶ್ವಾನರನು ಕೂಡ ಎಲ್ಲರಲ್ಲಿಯೂ ತುಂಬಿಕೊಂಡಿದ್ದಾನೆ. ಆ ವೈಶ್ವಾನರ ಅವನು ಯಾವಾಗ ಚೆನ್ನೈದಲ್ಲಿ ತುಂಬಿಕೊತಾನೋ ಆವಾಗ ಸೈಕ್ಲೋನ್. ಯಾಕೆ ಅವನಿಗೆ ಹಸಿವಾಗ್ತದೆ ನೋಡು ವೈಶ್ವಾನರ. ಆ ವೈಶ್ವಾನರ ಯಾವಾಗ ಎಚ್ಚರ ಆಗ್ತಾನೆ? ಅಹಂ ವೈಶ್ವಾನರ ಭೂತ್ವ ಪ್ರಾಣಿನಾಂ ದೇಹಮಾಶ್ರಯಂ ಚೆನ್ನೈ ಪಟ್ಟಣೆ ಆಶ್ರಿತ ಅಂತ ಬರ್ತಾನೆ. ಅವನು ಬಂದು ಏನ್ ಮಾಡ್ತಾನೆ? ಹಸಿವು ಹಸಿವು ಹಸಿವು ಅಂತಾನೆ. ವೈ ಅಂತ ಗಾಳಿ ಬೀಸ್ತದೆ 190 kilometers. ಆ ಹಬ್ಬ ತೃಪ್ತನಾಗಿದ್ದ. ಸ್ವಲ್ಪ ಪ್ರಸಾದ ಬೆಂಗಳೂರಿಗೆ ಕಳಿಸ್ತದೆ. ಇದು ತೀರ್ಥ ಪ್ರಸಾದ ಇದು ಸಿಕ್ಕದ್ರೆ ಇದರಲ್ಲಿ ತೀರ್ಥ. ಸೇಮ್ ವೈಶ್ವಾನರ, ಬಟ್ ದಿಸ್ ವೈಶ್ವಾನರ ಇವನು ವ್ಯಾಪಕನಾಗಿದ್ದಾನೆ. ಮುಂದೆ ನೀವು ಬೇಕಾದ್ರೆ ಲಾಜಿಕ್ ಎಕ್ಸ್ಟೆಂಡ್ ಮಾಡಿ ಅರ್ಧ ತಗೊಂಡು ಹೋಗ್ಬೋದು. ಶಾಸ್ತ್ರ ಪರ್ಮಿಷನ್ ಕೊಟ್ಟಿಲ್ಲ. ಸೊ ಹೀಗಾಗಿ ನಾವು ಆ ವೈಶ್ವಾನಂದನೇ ಬೇರೆ, ಈ ವೈಶ್ವಾನಂದನೇ ಬೇರೆ. ಜಾಗೃತಾವಸ್ಥೆಯಲ್ಲಿ ಬಹಿಷ್ಪ್ರಜ್ಞನಾಗಿ ಸಮಷ್ಟಿಯಲ್ಲಿ ವೈಶ್ವಾನರ ಅನಿಸ್ಕೊಂಡ. ಬಾಹ್ಯ ಬಹಿಷ್ಪ್ರಜ್ಞನಾಗಿ ಸಮಷ್ಟಿಯಲ್ಲಿ ಏನು ವೈಶ್ವಾನರ ಅನಿಸ್ಕೊಂಡನೋ ಅವನೇ ವ್ಯಷ್ಟಿಯಲ್ಲಿ ವಿಶ್ವ ಅನಿಸ್ಕೊಂಡ. ಕರೆಕ್ಟಾ? ಈಗ ಬಹಿಷ್ಪ್ರಜ್ಞನಾಗಿ ಹೊರಗೆ ಅಂದ್ರೆ ಸಮಸ್ತ ಸೃಷ್ಟಿಯನ್ನು ವ್ಯಾಪಿಸಿಕೊಂಡಿದ್ದಾನೆ ಅಂತ ಅರ್ಥ ತಾನೆ? ಸಮಸ್ತ ಸೃಷ್ಟಿಯನ್ನು ವ್ಯಾಪಿಸಿಕೊಂಡಿದ್ದಾನೆ ಅಂತ ಆದ್ಮೇಲೆ ನಿಮ್ಮ ವೈಶ್ವಾನರ ಇದ್ನಲ್ಲ, ಇವಾಗ ಎಲ್ಲೆಲ್ಲಿದ್ದಾನೆ ಅವನು ಎಲ್ಲ ತಿಳಿದಿದ್ದಾನೆ. ಇಲ್ಲಿಗೂ ಹಸಿವಾಗ್ತದೆ, ದೇವತೆಗಳಿಗೂ ಹಸಿವಾಗ್ತದೆ, ಆದರೆ ಶಾಸ್ತ್ರ ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಸೊ ಈ ವೈಶ್ವಾನರ ಇಲ್ಲಿ, ಆ ವೈಶ್ವಾನರ ಇಲ್ಲಿ. ಸೊ ಏನಾದೀಗ ದೇವ ಮನುಷ್ಯ ತೆರೆಗಾದಿ ದೇಹ ಭೇದೇಶು. ಅದಕ್ಕೆ ಗೊತ್ತ, ದೇಹ ಭೇದ ಅಂದ್ರೆ ಉಪಾಧಿ ಭೇದ. ಎಲ್ಲ ಉಪಾಧಿಗಳು ತಾನೇ, ದೇವತಾ ಉಪಾಧಿ, ಮನುಷ್ಯ ಉಪಾಧಿ, ಕ್ರಿಮಿ ಕೀಟಾದಿ ಇವು ಉಪಾಧಿಗಳು. ನೀವು ಕೇಳಬಹುದೀಗ ಕೊಟ್ಟ ಏನು, ನೀವು ಕೇಳ್ಬೋದು ಏನಂದ್ರೆ ಸ್ವಾಮಿ ಮನುಷ್ಯನನ್ನ ರೆಫರೇ ಮಾಡಿರೋ ಇದ್ರೊಳಗೆ ದೇವತೆಗಳಿಂದ ಕ್ರಿಮಿ ಕೀಟಾದಿಗಳಿಗೂ ವರೆಗೂ ಅಂದಾಗ ನಮನೆ ಕ್ರಿಮಿ ಇದ್ದಂಗೆ. ಈಗಿನ ಕಾಲಕ್ಕೆ ಇವನ ಸಂಖ್ಯಾ ನೋಡಿದ್ರೆ ನೀವು ಕ್ರಿಮಿ ಇದ್ದಂಗೆ ನೀವ. ಸೊ ಅದರೊಳಗೆ ಎಂಡೋರ್ ವಿಭಾವ್ಯ ಮದೇಹ ಭೇದೇಶು ವಿಭಾವ್ಯಮಾನ ಚೇತುಂ ಶವಃ ಇವರೆಲ್ಲ ಯಾರಿವರು? ಚೈತನ್ಯದ ಅಂಶಗಳು. ಎಲ್ಲೋ ಒಂದು ಶಬ್ದ ಬಂದದ್ ನೋಡ್ರಿ ಸ್ಮೃತಿಯಲ್ಲಿ, ಸ್ಮೃತಿಯಲ್ಲಿ ಒಂದು ಶಬ್ದ ಬಂದರೆ ಅಹಂ ವೈಶ್ವಾನ ಅಲ್ಲ ಅವಲ್ಲ ಹೇಳುದು ಮಮೈ ವಾಂಶೋ ಜೀವ ಲೋಕೆ ಯಾರೋ ಒಬ್ರು ಜಾಗ ತಗೋಬೇಕಲ್ಲ, ಯಾರು ಬರೀ ವಿದ್ಯಾ ಜಾಗ ಒಬ್ರು ತಗೋಬೇಕಲ್ಲ. ಥ್ಯಾಂಕ್ ಯು. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ. ಅದಲ್ಲ ಇದು ಯಾವುದು? ಮಮೈ ವಾಂಶೋ ಜೀವ ಲೋಕೆ ಜೀವಭೂತ ಸನಾತನ ಮಮೈವ ಅಂಶ ಚೇತಂಶ ಅಂತ ಇಳ್ಕೊಟ್ಟು ಇಲ್ಲಿ ಕೊಟ್ಟಿದ್ದು ಮಮೈವ ಚೇತಂಶವಹ ಏ ತಾನ್ ಪುರುಷ ಪೃಥಕ ವಿಷಯ ಭಾವ ವಿಲಕ್ಷಣ. ಅದಕ್ಕೆ ತಾನ್ ಪುರುಷ ಪೃಥಕ ವಿಷಯ ಭಾವ ವಿಲಕ್ಷಣ ಅಗ್ನಿ ವಿಸ್ಫುಲಿಂಗವತ ವಿಸ್ಫುಲಿಂಗವತ ಸಲಕ್ಷಣ ಸದಾರ್ಥವಚ್ಚ ಜೀವಲಕ್ಷಣಾಸ್ತು ಜೀವಲಕ್ಷಣಾಸ್ತು ಇತರಾನ್ ಇತರಾನ್ ಸರ್ವಭಾವಾನ್ ಸರ್ವಭಾವಾನ್ ಪ್ರಾಣಃ ಪ್ರಾಣಃ ಬೀಜಾತ್ಮ ಜನಯತಿ ಬೀಜಾತ್ಮ ಜನಯತಿ ತೈಜಸ ವಿಶ್ವ ಎನ್ನುವ ಬೇರೆ ಬೇರೆ ವಿಲಕ್ಷಣಾನ್ ಭಾವ ವಿಷಯ ಭಾವ ವಿಲಕ್ಷಣ ಹೇಗೆಂತಂದ್ರೆ ಹೇಳ್ತಾರೆ ಉದಾಹರಣೆ ಬೆಂಕಿಯಿಂದ ಸಿಡಿದಂತಹ ವಿಸ್ಫುಲಿಂಗ ವಿಸ್ಫುಲಿಂಗ ಅಂದ್ರೆ ಕಿಡಿಗಳು ಬೆಂಕಿಯಿಂದ ಸಿಡಿದು ಬಂದಂತಹ ಕಿಡಿಗಳು ಬೆಂಕಿಯೇ ಬೆಂಕಿಯಿಂದ ಸಿಡಿದು ಬಂದಂತಹ ಕಿಡಿಗಳು ಬೆಂಕಿಯೇ ಗೊತ್ತಾಗಲಿಲ್ಲ ಸೇಮ್ ಕ್ಯಾರೆಕ್ಟರ್ ಇದು ಸುಡುತ್ತದೆ ಅಂದ್ರೆ ಅದು ಸುಡುತ್ತದೆ ಅದು ಇನ್ನು ಇನ್ಫ್ಯಾಕ್ಟ್ ಅದು ಕಾಡನ್ನೇ ಸುಟ್ಟಿತು ಆ ಕಿಡಿ ಕಿಡಿ ಸಾಕು ಕಾಡನ್ನೇ ಸುಟ್ಟಿತು ಸೇಮ್ ವಿಸ್ಫುಲಿಂಗ ಹಾಗೆಯೇ ಸಲಕ್ಷಣ ಜಲ ಅರ್ಕವಚ್ಚ ನೀರಿನಲ್ಲಿ ಸೂರ್ಯನ ಪ್ರವೇಶವಾದಾಗ ಸೂರ್ಯನ ಕಿರಣಗಳು ಅಂತ ಅರ್ಥ ನಿಮ್ಮ ಕಿರಣಗಳು ಪ್ರವೇಶವಾದಾಗ ಅನ್ನೋ ಶಬ್ದವನ್ನು ಸೂರ್ಯನೇ ಪ್ರವೇಶವಾಗಿದ್ದಾನೆ ಅಂದ್ರೂ ಕೂಡ ಒಂದೇ ಅರ್ಥವನ್ನು ತೋರಿಸ್ತದೆ ಪ್ರವೇ ಆದ್ರೆ ಪ್ರವೇಶ ಮಾತ್ರ ಸತ್ಯ ಅಲ್ಲ ಅದೇ ಪ್ರವೇಶ ಇವ ಪ್ರವೇಶ ಗೊತ್ತಾ ಪ್ರವೇಶ ಮಾತ್ರ ಸತ್ಯ ಅಲ್ಲ ಸೊ ಪ್ರವೇಶವಾದಾಗ ಏನಾಗ್ತದೆ ಆ ಕೆರೆಗಳಿಗೆ ತಕ್ಕಂತೆ ಬೇರೆ ಬೇರೆ ಕಿರಣಗಳು ಪ್ರತಿಫಲಿತ ಹೀಗೆ ಪ್ರವೇಶವಾದದ್ದು ಸತ್ಯ ಅನ್ನಿಸ್ತದೆ ಪ್ರತಿಫಲಿತವಾದದ್ದು ಅಷ್ಟೇ ಸತ್ಯ ಅನ್ನಿಸ್ತದೆ ಇನ್ಫ್ಯಾಕ್ಟ್ ನಾವಾಗ ಹೇಳಿದೆ ಕಿಡಿಯು ಕಾಡಿಗೆ ಕಾಡನ್ನ ಭಸ್ ಮಾಡಿ ಕಾರಣ ಆದಂಗೆ ಪ್ರತಿಫಲಿತವಾದ ಕಿರಣಗಳು ಆ ಸೂರ್ಯನ ಕಿರಣಗಳಿಗಿಂತ ಡೇಂಜರ್ ಈ ಕನ್ನಡಿಯಿಂದ ಬಿಡ್ತಾರೆ ನೋಡಿ ಹುಡುಗರು ಆ ಕಿರಣಗಳು ಕಣ್ಣನ್ನ ನಾಶ ಮಾಡ್ತವೆ ದೃಷ್ಟಿಯನ್ನ ನಾಶ ಮಾಡ್ತವೆ ಸೂರ್ಯನ ಕಿರಣ ನೋಡ್ತಾ ಕೂತ್ಕೊಡ್ರಿ ಏನು ಆಗುದಿಲ್ಲ ನಿಮಗೆ ಆದ್ರೆ ಈ ಪ್ರತಿಫಲಿತ ಕಿರಣ ನೋಡ್ರಿ ಅಂದ್ರೆ ಜೀವ ಇಸ್ ಮೋರ್ ಡೇಂಜರಸ್ ದನ್ ಏಯ್ ಗೊತ್ತಾಗಲಿಲ್ಲ ಜೀವ ಇಸ್ ಮೋರ್ ಡೇಂಜರಸ್ ಇವನು ಉಪಾಧಿಯನ್ನು ಸಿಕ್ತು ವಿಸ್ಫುಲಿಂಗವತ್ ಉಪಾಧಿಯನ್ನು ಸಿಕ್ತು ಇವನಿಗೆ ಆದ್ರೆ ಇವನು ಭಾರಿ ಅಪಾಯಕಾರಿ. ಯಾಕೆ ಅಂತಂದ್ರೆ ಧರ್ಮವನ್ನ ಎತ್ತಿಡಿಯೋನು ಇವನೇ ಧರ್ಮವನ್ನ ನಾಶ ಮಾಡ್ತಾನೆ. ಭಾರಿ ಡೇಂಜರ್ಸ್. ಹೀಗಾಗಿ ಜಲಾರ್ಕವಚ್ಚ ಜೀವ ಲಕ್ಷಣಾಂಸ್ತು ಇತರಾನ್ ಸರ್ವಭಾವಾನ್ ಪ್ರಾಣ. ಇಷ್ಟು ಈ ಪ್ರಾಣ ಸಹಿತವಾಗಿದ್ದಂತಹ ಎಲ್ಲ ಜೀವರಾಶಿಗಳು ಸರ್ವಭಾವಾನ್ ಅನೇಕ ಅನೇಕ ಅಸಂಖ್ಯ ಭಾವಗಳಿಂದ ಕೂಡಿದಂತಹ ಈ ಜೀವರಾಶಿಗಳು ಇವರು ಜನಯತಿ. ಇವರು ಹುಟ್ಟಿಕೊಂಡರು, ಎಲ್ಲಿ ಹುಟ್ಟಿಕೊಂಡರು? ಬೀಜಾತ್ಮ ಜನಯತಿ. ಹೇಳಿ, ಬೀಜಾತ್ಮ ಅಂದ್ರೇನು? ಆ ಪ್ರಾಣಾತ್ಮ ಅಂತ ಇದ್ದಲ್ವೋ ಅದು ನಿರ್ಬೀಜ ಅಲ್ಲ ಅಂತ ಹೇಳಿದ್ರಲ್ವೋ, ಆ ಸತ್ಯ ಅನ್ನುವುದು ಆ ಸದೇವ ಆಸೀತ ಅಂತ ಹೇಳಿದ್ರು. ಇದಮಗ್ರೆ ಸದೇವ ಆಸೀತ ಅಂತ ಹೇಳಿದ್ರು ಆ ಸತ್ತು. ಅದನ್ನ ಅವರು ಬೀಜಾತ್ಮ ಅಂತ ಹೇಳಿದ್ರಲ್ವೋ, ಅದು ನಿರ್ಬೀಜ ಅಲ್ಲ ಅಂತ ಹೇಳಿದ್ರಲ್ವೋ, ಆ ಬೀಜಾತ್ಮನನ್ನೇ ಮುಂದೆ ಪ್ರಾಣಾತ್ಮ ಅಂತ ಹೇಳಿದ್ರಲ್ವೋ, ಆ ಪ್ರಾಣಾತ್ಮನಿಂದ ಈ ಚೈತನ್ಯದ ಅಂಶಗಳಾಗಿ ಸೂರ್ಯನ ಕಿರಣಗಳಂತೆ ಇವರೆಲ್ಲ ಹುಟ್ಟಿಕೊಂಡರು ಅಂತ. ಇನ್ನ ಹುಟ್ಟಿಕೊಂಡ್ರು ಅಂದ್ರೆ ಉಪಾದಾನ ಕಾರಣ ಏನು? ಸೈಡ್ ಬೈ ಸೈಡ್ ಅದನ್ನು ಅಭ್ಯಾಸ ಮಾಡ್ಬೇಕಲ್ವೇ. ಹುಟ್ಟಿದೇನೋ ನಿಜ, ಅನೇಕ ಅನೇಕ ಲಕ್ಷಣಗಳ ಜೀವರಾಶಿ ಹುಟ್ಟಿದ್ರು. ಹೇಗಿದ್ರು? ಆ ಚೈತನ್ಯದ ಕಿರಣಗಳಂತೆ ಇದ್ರು. ಇದ್ದಾರೆ, ಓಕೆ ಇದ್ದಾರೆ, ಓಕೆ. ಬಟ್ ಏನು ಪದಾರ್ಥದಿಂದ ಹುಟ್ಟಿಕೊಂಡರು, ಏನು ಪದಾರ್ಥದಿಂದ ಹುಟ್ಟಿಕೊಂಡರು ಅಂತ ಕೇಳಿದ್ದಾರೆ. ಯಥಾ ಪೂರ್ಣನಾಭಿ ಯಥಾ ಅಗ್ನಿ ಕ್ಷುದ್ರ ವಿಸ್ಫುಲಿಂಗ ಇತ್ಯಾದಿ ಶ್ರುತಿ. ಹೀಗೆ ಜೇಡರ ಬಲೆ ಜೇಡು ಹುಳದಿಂದ ಹೊರಬಂದಿತೋ ಅಷ್ಟೇ ಬರ್ಕೊಡಿ. ಜೇಡರ ಬಲೆ ಜೇನು ಹುಳದಿಂದಲೇ ಹೊರಬಂದಿತು. ಹೇಗೆ ಕಿಡಿಗಳು ಬೆಂಕಿಯ ಕೆಂಡದಿಂದಲೇ ಹೊರಬಂದಿತು. ಹೇ ಗುರು, ಇಂಥ ಇನ್ನೂ ಅನೇಕ ಉದಾಹರಣೆಗಳಿವೆ. ಸಾರ್ವತ್ರಿಕ ಅನುಭವದಲ್ಲಿ ಇಂಥ ಇನ್ನೂ ಅನೇಕ ಉದಾಹರಣೆಗಳಿವೆ. ಇದು ಸ್ವಲ್ಪ ನಿಮ್ಗೆ ತೊಂದರೆ ಆಗುತ್ತೇನ್ರಿ? ಅಲ್ಲಿ ಅವ್ರು ಹಿಂಗೆ ಇಳಿತಾರೆ. ಸರಿ ಅಂತ ನಾವ್ ಸರಿ ಮಾಡ್ಕೊಂಡ್ವಿ. ಸರಿ, ನಾವ್ ಸರಿ ಮಾಡಿಕೊಟ್ವಿ. ನಿಮಗೆ ಚಂದ ಹೇಳ್ತಾರೆ, ಯಥಾ ಊರ್ಣ ನಾಭಿ ಜೇಡು ಹುಳದಿಂದ ಜೇಡರ ಬಲೆಯು ಹೊರಗೆ ಬಂದಿತು. ಬಂದಂತೆ ಬಂದಿತೋ ಬಂದಿತೋ? ಯಾಕೆ ಅಂದ್ರೆ ಒಂದು ಉದಾಹರಣೆಯಲ್ಲಿ ಹೀಗೂ ಬರ್ತದೆ, ಜೇಡು ಹುಳದಿಂದ ದಾರ ಹೊರಬಂದಿತು. ಅದೇ ಮುದ್ದಾರ ಮುಂದೆ ಏನಾಗ್ತದೆ? ಜೇಡರ ಬಲೆ ಆಗ್ತದೆ. ಆಯ್ತಾ? ಒಂದು ಹುಳದಿಂದ ದಾರ ಬಂದಿತು, ತನಗೆ ಅಪಾಯವೆಂದು ಕಂಡಾಗ ದಾರ ಸಹಿತವಾಗಿ ಮೇಲೆ ಹೋಯಿತು. ಬಂದದ್ದೇನಾಗದ್ರೆ ಇವ ಅಲ್ಲ, ನಿಮಗೆ ಉದಾಹರಣೆಯಲ್ಲಿ ತತ್ವವನ್ನ ಕಾಣಬೇಕು ಅಂದ್ರೆ ನಿಮಗೆ ತತ್ವವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಆ ಪ್ರಾಣಾತ್ಮನಿಂದ, ಆ ಬೀಜಾತ್ಮನಿಂದ, ಮೂಲಭೂತವಾಗಿ ಆ ಪ್ರಾಜ್ಞನಿಂದ, ಅದಕ್ಕಿಂತ ಮೂಲಭೂತವಾಗಿ ಆ ಸತ್ತಿನಿಂದಲೇ ಹೇಳಿದ್ದನ್ನೆಲ್ಲ ನೀವು ಕರೆಕ್ಟ್ ಬರ್ಕೊಂಬಿಡಿ. ನಾನು ನೋಡ್ಕೊಟ್ಬಿಟ್ಟು ಯಾವುದನ್ನ ಬೀಜಾತ್ಮ ಎಂದು ಸಂಬೋಧಿಸಿದ್ದೇವೋ, ಯಾವುದನ್ನು ಪ್ರಾಣಾತ್ಮ ಎಂದು ಸಂಬೋಧಿಸಿದ್ದೇವೋ, ಯಾವುದನ್ನು ಅಂತಃಪ್ರಜ್ಞ ಪ್ರಾಜ್ಞ ಎಂದು ಸಂಬೋಧಿಸಿದ್ದೇವೋ, ಅವನು ಬೀಜಾತ್ಮ ಅಂತ ಏನು ಪ್ರಾಣಾತ್ಮ ಅಂತ ಅನಿಸ್ಕೊಂಡಿದ್ದಾನೋ, ಯಾವನನ್ನು ಮೂಲಭೂತವಾಗಿ ಸತ್ತು ಎಂದು ಉಪನಿಷತ್ತು ಹೇಳಿದೆಯೋ, ಆ ಸತ್ತೇ ಉಪಾದಾನವಾಗಿದ್ದುಕೊಂಡು ಈ ಜೇಡು ಹುಳವು ತನ್ನ ದಾರವನ್ನು ಸೃಷ್ಟಿ ಮಾಡಿದಂತೆ ತಾನೇ ಉಪಾದಾನವಾಗಿ ಸೃಷ್ಟಿಸಿದನು. ಇವ್ರು ಯಾರ್ಯಾರು ಅಲ್ಲ, ಮೂಲಭೂತವಾಗಿ ಆತ್ಮಸ್ವರೂಪನೇ, ಕೇವಲ ಪರಬ್ರಹ್ಮ ಸಚ್ಚಿದಾನಂದ ತುಲ್ಯ ಆತ್ಮನೇ. ಅದೆಲ್ಲ ಮುಂದೆ ಹೇಳ್ತಾರೆ ಅವನ್ನೆಲ್ಲ. ಕೇವಲ ಕೇವಲ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತೇನೋ ಸಹ ಉಪನಿಷತ್ತು ಎಂದು ತೈತ್ತಿರಿಯ. ಅದೇ ಬ್ರಹ್ಮ, ಅದೇ ಆತ್ಮ, ಅದೇ ಸತ್ಯಾತ್ಮ ಸೃಷ್ಟಿಯ ದೃಷ್ಟಿಯಲ್ಲಿ ಇಷ್ಟು ಹಂತಗಳಲ್ಲಿ ಪಾತ್ರನು ವಹಿಸ್ತಾರೆ. ಅವಿದ್ಯಾಕೃತ ಅದು ಮರಿಬೇಡಿ, ಮಾಯಾಕೃತ ಅದು ಮರಿಬೇಡಿ. ಮಾಯಾಕೃತವಾಗಿ ಅಥವಾ ಅವಿದ್ಯಾಕೃತವಾಗಿ ಅವನು ಇಷ್ಟು ಪಾತ್ರವನ್ನು ವಹಿಸ್ತಾನೆ. ಹೀಗಾಗಿ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ನೊಳಗೆ ನಮ್ಮ ತಿಳುವಳಿಕೆಯೊಳಗೆ ಏನಿರಬೇಕು ಅಂದರೆ ಇವ ಇವ ಇವ ಇವ ಕಥಂ ಇವ ಅಂತ ಕೇಳಿದ್ರೆ ವಿಶ್ವಲಿಂಗ ಇವ, ಮತ್ತೇನು ಪೂರ್ಣನಾಭಿ ಇವ, ತಂತು ಇವ, ಪೂರ್ಣನಾಭಿ ಜೇನು ಹುಳದಿಂದ ತಂತು ದಾರ, ತಂತು ಹುಳದಿಂದ ದಾರವು ಬಂದಂತೆ, ಕೆಂಡದಿಂದ ಕಿಡಿಗಳು ಬಂದಂತೆ ಇತ್ಯಾದಿ ಶ್ರುತಿ. ಕ್ಲಿಯರ್? ವಿಭೂತಿಂ ಪ್ರಸವಂ ಪನ್ಯೇ ಮನ್ಯಂತೆ ಸೃಷ್ಟಿ ಚಿಂತಕಾಃ ಸ್ವಪ್ನ ಮಾಯಾ ಸ್ವರೂಪೇತಿ ಸೃಷ್ಟಿರನ್ನೈರ್ವಿಕಲ್ಪಿತಾ ವಿಭೂತಿಂ ಪ್ರಸವಂ ತ್ವನ್ನೇ ಮನ್ಯಂತೆ ಸೃಷ್ಟಿ ಚಿಂತಕಾಃ ಸ್ವಪ್ನ ಮಾಯಾ ಸ್ವರೂಪೇತಿ ಸೃಷ್ಟಿರನ್ನೈರ್ವಿಕಲ್ಪಿತಾ. ಸೃಷ್ಟಿ ಚಿಂತಕರು ಅಂತಿದ್ದಾರೆ ಅವರು, ಬ್ರಹ್ಮಚಿಂತಕರಲ್ಲ. ಹೇಗೆ ಅಂದ್ರೆ ಸರ್ಪಚಿಂತಕರೇ ವಿನಃ ಅವರು ರಜ್ಜು ಚಿಂತಕರೇ. ರಜ್ಜು ಚಿಂತಕರಿಗೆ ರಜ್ಜು ಜ್ಞಾನ ಆಗ್ತದೆ. ಸರ್ಪ ಚಿಂತಕರು ಹೆಂಗಿರ್ತಾರೆ ಸ್ವಾಮಿ, ಇದು ಯಾವ ಜಾತಿ ಸರ್ಪ ನೀವು ಕಚ್ಚಿತ್ತು, ಅದು ಉದ್ದ ಇತ್ತೋ ಸಣ್ಣ ಇತ್ತೋ ದಪ್ಪ ಇತ್ತೋ, ಅದು ಕೆರೆ ಹಾವನ ಹೆಂಗಿತ್ತೋ ನಾವು ಹಾಗೆ, ಇವು ಯಾವ ಚಿಂತಕರು? ಇವರು ಸರ್ಪ ಚಿಂತಕರು. ಹಾಗೆ ಸೃಷ್ಟಿ ಚಿಂತಕರು ಅಂತ ಒಂದು ಗುಂಪಿದೆ. ಅವರಿಗೆ ಬ್ರಹ್ಮಚಿಂತನೆಯಲ್ಲಿ ಯಾವ ಆಸಕ್ತಿ ಇಲ್ಲ. ಜಗತ್ ಕಾರಣಂ ಬ್ರಹ್ಮ, ಜಗತ್ ಕಾರಣಂ ಬ್ರಹ್ಮ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಅವ್ರಿಗೆ ಯಾವ ಬಗ್ಗೆ ಆಸಕ್ತಿ ಇದೆ? ಜಗತ್ತು, ಏಳು ಲೋಕವನು ಎಂಟು ಲೋಕವನು. ಏಕೆಂದ್ರೆ ಅವರ ಅರ್ಥ ಪ್ರಕಾರ ಗೋಲೋಕ ವೃಂದಾವನ ಅನ್ನೋದು ಎಂಟನೇ ಲೋಕದ ಅಂತ ಅವ್ರು ಹೇಳಿದ್ದಾರೆ. ನಾನು ಹೇಳಲಿಕ್ಕೆ ಸಾಧ್ಯ, ನೀವು ಹೇಳಿ ಸಾಧ್ಯ. ಗೋಲೋಕ ವೃಂದಾವನ ಅಂತ ಒಂಬತ್ತನೇ ಲೋಕನು ಒಂದಿದೆ ಅಂತ ಹೇಳಿದ್ರೆ ಇದು ಸುಳ್ಳು ಅಂತಾನ? ಇದು ಸುಳ್ಳು ಅಂದ್ರೆ ನೀನು ಎಂಟನೇ ಲೋಕನು ಸುಳ್ಳು, ಏಳು ಲೋಕಗಳು ಸುಳ್ಳು ಅಂತ ಅವನು ಹೇಳುದಿಲ್ಲ, ನಾವು ಹೇಳುದಿಲ್ಲ. ಯಾಕಂದ್ರೆ ಶಾಸ್ತ್ರದಲ್ಲಿ ಏಳು ಲೋಕಗಳನ್ನು ತೋರಿಸಿದ ಅವನು ಆಗವನು ಒಪ್ಕೊಂಡಾನೆ. ಅವನು ಕೃಷ್ಣ ಕಾನ್ಶಿಯಸ್ ಆದ್ರೆ ಏನಾಯ್ತು? ಅವನು ಒಪ್ಕೊಂಡಾನೆ. ಏನು ಆಗಮ ಶಾಸ್ತ್ರ ಒಪ್ಕೊಂಡಿದ್ದ, ನಾವು ಒಪ್ಕೊಂಡಿದ್ದೇವೆ, ಫೈನ್, ಓಕೆ. ಅದು ಹೇಳ್ತದೆ ಏಳು ಲೋಕಗಳು ಸ ಭೂ ಭುವ ಸುವ ಮಹ ಜನ ತಪ ಏಳು ಲೋಕ, ಓಕೆ ಫೈನ್, ನೀನು ಒಪ್ಕೊಳ್ಳಿ ನಾವು ಒಪ್ಕೊಳ್ಳಿ, ಅಲ್ಲಿ ಫುಲ್ ಸ್ಟಾಪ್ ಆಗು. ನೀ ಎಂಟನೇ ದಿನ ತಂದು ಗೋಲೋಕ ವೃಂದಾವನ ಅಂತೀರಿ, ನೀ ಹಾಗೆ ಎಂಟನೇ ತಂದಿದ್ದಕ್ಕೆ ನಾವೇನ್ ತರ್ತೀವಿ? ಇಷ್ಟು ಸುಚಿತವಾದ ಲೋಕಗಳೇನು ಸುಖೇ, ಇವುಗಳನ್ನೇ ಜಿಜ್ಞಾಸ ಮಾಡ್ತಾ ಇದ್ರ ಕಾರಣ, ಇದ್ರ ಕಾರಣ ಅಲ್ಲ, ಕಾರಣ ಪರಮಾತ್ಮ ಕಾರಣ ಬ್ರಹ್ಮ ಅನ್ಕೊಳ್ಳಿ ಏನಾಗ್ಬಿಡ್ತದೆ, ಅವ ಬ್ರಹ್ಮ ತತ್ವ ಈಶ್ವರ ತತ್ವ ಬಂದ್ಬಿಡ್ತಾನೆ. ಕಾರ್ಯಬ್ರಹ್ಮದಲ್ಲೇ ಇರ್ತಾರಲ್ವೋ ಇವರೆಲ್ಲ, ಕಾರ್ಯಬ್ರಹ್ಮದಲ್ಲೇ ಇರ್ತಾರಲ್ಲ, ಏನ್ ಮಾಡ್ತಾರೆ ಕಾರ್ಯಬ್ರಹ್ಮದಲ್ಲಿ ಇದ್ಕೊಂಡು, ಈ ಕಾರ್ಯ ಹೆಂಗಾಯ್ತು, ಯಾವಾಗ ಆಯ್ತು, ಅಯ್ಯೋ ಅದನ್ನು ಇದ್ದಾರೆ. ಕಾಲವಾಚಕ ಇನ್ನೊಂದು ಗುಂಪು, ಇದರೊಳಗೆ ಮತ್ತೆ ದೇಶವಾಚಕ ಕಾಲವಾಚಕ ವಸ್ತುವಾಚಕ ಅವ್ರ ಬಗ್ಗೆ ಮಾತಾಡ್ತಾರೆ. ಈಗ ಹೋಲ್ ಥಿಂಗ್ ನಾನು ಹೇಳ್ತೇನೆ, ಕಾರಿಕಾ ಇದೆಲ್ಲ ಇಟ್ ಬ್ರಿಂಗ್ಸ್ ಆಲ್ ದಿ ಪೀಪಲ್ ಹೂ ಆರ್ ದೇರ್ ಟು ಆರ್ಗ್ಯೂ ವಿತ್ ಯು, ಎಲ್ಲರೂ ತೊಗೊಂಬರ್ತಾರೆ. ಪೂರಾ ಮುಗಿಯ ತನಕ ಎಲ್ಲರೂ ನಿಮ್ಗೆ ಎದುರಿಗೆ ಬಂದಿರ್ತಾರೆ. ಅವರವರು ಅವರವರು ತಮ್ಮ ತಮ್ಮ ವಾದಗಳನ್ನು ಹಾಕಿ ಇದರದೇ ಎಕ್ಸ್ಟೆಂಡೆಡ್ ಬ್ರಹ್ಮಸೂತ್ರ. ಹೀಗಾಗಿ ಒಂಥರ ನಿಕ್ಕೆ ಋಷಿಕೇಶದ ಥಂಡಿ ಹೇಗಿದೆ ಅಂತಂದ್ರೆ ಬೆಂಗಳೂರಿನಲ್ಲಿ ಸೈಕ್ಲಾನ್ ಬಂದಾಗ ಹೇಗಿರ್ತದೋ ಅದ್ರ ಹತ್ತರಷ್ಟು ಇದು ಮಿನಿಚರು ಅದು ಮಾನ್ಯಾಜಿನ ಹಾಗೆ ಇಲ್ಲಿ ಕೂಡ ಬ್ರಹ್ಮಸೂತ್ರ ಹೆಂಗಿರ್ತದೆ ಇದು ಮಿನಿಚರು ಅದು ಮ್ಯಾಜಿನ್ ತಗೊಳ್ಳಿ ಏನಾಗ್ತದೆ ಈಗ ಇವರು ಸೃಷ್ಟಿ ಚಿಂತಕರು ಅವ್ರು ಏನ್ ಅಭಿಪ್ರಾಯ ಪಡ್ತಾರೆ ಸೃಷ್ಟಿಯನ್ನ ಅವ್ರು ಹೇಳ್ತಾರೆ ವಿಭೂತಿಂ ಪ್ರಸವಂ ಅನ್ನೇ ಈ ಸೃಷ್ಟಿ ಇದು ಭಗವಂತನ ವಿಭೂತಿ ಭಗವಂತನಿಂದ ಸೃಷ್ಟಿ ಅಂದ್ರೆ ಮತ್ತೆ ಎಲ್ಲ ಉಪಾದಾನ ಕಾರಣ ನಿಮಿತ್ತ ಕಾರಣ ಸರ್ವಜ್ಞತ್ವ ಸರ್ವಶಕ್ತಿತ್ವ ಓದ ಎಲ್ಲ ಬರ್ಬೇಕು ಅದೀಗ ಈಗ ಹಾಗಲ್ಲ ಇವ್ರಂತಾರೆ ಇದು ಭಗವಂತನ ವಿಭೂತಿ ಆಮೇಲೆ ಮತ್ತೆ ಕೆಲವರು ಹೇಳ್ತಾರೆ ಅವರು ಸೃಷ್ಟಿ ಚಿಂತಕರೇ ಅವ್ರು ಹೇಳ್ತಾರೆ ಈ ಸೃಷ್ಟಿ ಅಂದ್ರೆ ಏನ್ ಗೊತ್ತಾ ಮಾಯಾ ಸ್ವರೂಪ ಮಾಯಾ ಸ್ವರೂಪ ಇದೆ ಸ್ವಪ್ನ ಮಾಯಾ ಸ್ವರೂಪ ಇದೆ ಹೇಗೆ ಸ್ವಪ್ನವೋ ಹೇಗೆ ಮಾಯೆಯೋ ಹಾಗೆ ಇದು ತನ್ನ ರೂಪವನ್ನು ಆ ಮಾಯೆಯಿಂದ ಹೊಂದಿದೆ ನೋಡಿ ಇವರು ತತ್ವ ಏನೋದು ಜಿಜ್ಞಾಸೆ ಕೊಟ್ಟಿಲ್ಲ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಇವರಿಗೆ ತತ್ವದ ಜಿಜ್ಞಾಸ ಮಾಡಬೇಕು ಅನ್ನುವ ಯಾವ ಎಚ್ಚರವೂ ಇಲ್ಲ ಇವರು ಏನು ಎಚ್ಚರ ವಹಿಸಿದ್ದಾರೆ ಅಂದ್ರೆ ಈ ಸೃಷ್ಟಿ ಏನಿದು ಒಬ್ಬನಂತಾನೆ ಮಾಯಾ ಸ್ವರೂಪ ಇನ್ನೊಬ್ಬನಂತಾನೆ ವಿಭೂತಿ ಇಬ್ಬರು ಏನು ಉದ್ದೇಶ ಇಟ್ಕೊಂಡರೆ ಸೃಷ್ಟಿಯ ಚಿಂತನೆಗೆ ಆಸಕ್ತಿಯನ್ನು ವಹಿಸಿದ್ದಾರೆ ವಿನಃ ಸೃಷ್ಟಿ ಕರ್ತನ ವಿಷಯದಲ್ಲಿ ಆಸಕ್ತಿ ನಾವು ಇವರೆಲ್ಲ ಬಂದು ಇವರು ತಮ್ಮ ತಮ್ಮ ಮತಗಳನ್ನು ಹೇಳಬೇಕಾದ್ರೆ ನಮ್ಗೆ ಯಾಕೆ ಕೇಳಿಸ್ತದೆ ಉಪನಿಷತ್ತು ಹೇಳಿಕತ್ತಾರಲ್ಲ ಮಾಂಡಕ್ಕೆನೆ ಹೇಳಿಕತ್ತಾರಲ್ಲ ಆತ್ಮಾನಾತ್ಮನೆ ಹೇಳ್ತಾರಲ್ಲ ಸ್ವಾಮಿ ನಿಮ್ಮಂಗೆ ಹೇಳ್ತಾರ ಸ್ವಾಮಿ ಅವರಪ್ಪನ ತಲೆ ನನ್ನಂಗೆ ಅವ ಹೆಂಗೆ ಹೇಳ್ತಾನೆ ಯಾಕೆಂದ್ರೆ ಅವನಂಗೆ ನಾ ಹೇಳೋದಿಲ್ಲ ಆಗದಿಲ್ರಿ ಇದು ವರ್ಕೌಟ್ ಆಗೋದಿಲ್ಲ ಭಗವಂತನ ಬ್ರಾಕೆಟ್ ಮಾಡ್ರಿ ಅದನ್ನ ಅವ್ರಿಗೀಗ ಹೇಳಿಕ್ ಹೋಗೋದಿಲ್ಲ ವೇದಾಂತಿಗಳು ಆ ಶಬ್ದವನ್ನು ಪ್ರವೇಶಿಸ್ತಾರೆ ತತ್ವ ತತ್ವಜ್ಞಾನ ಭಗವಂತ ಸರ್ವಜ್ಞ ಈಶ್ವರ ಪರಮಾತ್ಮ ಪರಮೇಶ್ವರ ಇವರು ವೇದಾಂತಿಗಳು ತಂದಿರುವ ಶಬ್ದಗಳು ಅವರ ಅರ್ಥದಲ್ಲಿ ವಿಭೂತಿ ಅಂದ್ರೆ ಒಂದು ವೈಶಾಲ್ಯ ಭಾವ ವಿಸ್ತರಿತ ಭಾವಕ್ಕೆ ವಿಭೂತಿ ಅಂತ ಕರೀತಾರೆ ಬರ್ಕೊಡಿ ವಿಸ್ತರಿತ ಭಾವ ವಿಸ್ತರಿತ ಭಾವ ಏನು ಎಷ್ಟಂದ್ರೆ ನೋಡ್ರಿ ಉದಾಹರಣೆ ಕೊಡ್ತೇನೆ ಕೆಲವು ಸಲ ಇಲ್ಲಿ ಉದಾಹರಣೆ ಸಿಗುವುದಿಲ್ಲ ಒಂದು ಲೋಟ ನೀರನ್ನ ನಾವು ಕುದಿಸಿದ್ದೆ ಆದರೆ ಈ ಕೋಣೆ ತುಂಬ ಸ್ಟೀಮ್ ಅನ್ನು ನಾವು ಗುರುತಿಸ್ತೇವೆ ಹಾಗಾದ್ರೆ ಈ ಕೋಣೆ ತುಂಬ ಲಭ್ಯ ಇದ್ದಂತಹ ಆ ಸ್ಟೀಮು ಆ ಲೋಟ ನೀರಿನ ವಿಸ್ತರಿತ ಭಾವ ಇಲ್ಲಿ ಈಶ್ವರ ಪ್ರಶ್ನೆ ಏನಂತ ಅರ್ಥ ಐತೇನ್ರಿ ವಿಭೂತಿ ಶಬ್ದ ಅರ್ಥ ತಿಳಿಸ ವಿಸ್ತರಿತ ಭಾವ ಎಕ್ಸ್ಪ್ಯಾಂಡೆಡ್ ಸಮಥಿಂಗ್ ವಾಸ್ ದೇರ್ ಗಾಟ್ ಎಕ್ಸ್ಪ್ಯಾಂಡೆಡ್ ಅಷ್ಟೇ ಅವರ ದೃಷ್ಟಿ ವಿನಃ ಸಮಥಿಂಗ್ ವಾಟ್ ವಾಸ್ ದೇರ್ ಸಮಥಿಂಗ್ ಅನ್ನೋದನ್ನ ದೇ ಆರ್ ನಾಟ್ ಬಾದರ್ ದಟ್ ಇಸ್ ನಾಟ್ ದೇರ್ ಸಬ್ಜೆಕ್ಟ್ ಆಫ್ ಡಿಸ್ಕಷನ್ ಇದ್ದಾರೆ ಅವತ್ತಲ್ಲ ಇವತ್ತು ಇದ್ದಾರೆ ಈ ಅದೆಲ್ಲ ಯಾಕೆ ಇದು ಮಾಡ್ಬೇಕು ಮಾಡ್ಬೇಕು ಇದು ಹಿಂಗದ ಹಿಂಗದ ಇದು ಹಿಂಗದ ಹಿಂಗದ ಇವರೆಲ್ಲ ಮಾತಾಡ್ಬೇಕು ನಮ್ಗೆ ಅನಿಸ್ತದೆ ಇವರು ಆತ್ಮಾನಾತ್ಮ ಮಾಂಡಿಕೋಪನಿಷತ್ತನ್ನ ಮಾತಾಡ್ತಾರೆ ಸ್ವಾಮೀಜಿಗೆ ಅಹಂಕಾರ ಜಾಸ್ತಿ ಸ್ವಾರ್ಥ ಜಾಸ್ತಿ ತಂದ್ರೆ ಆಗ್ಬೇಕಂತ ಯಾವ ಅಹಂಕಾರ ಸಾಧ್ಯತೆ ಚಿಂತನೆ ಸರಿಯಾಗಿರ್ಬೇಕಾಗುತ್ತೆ ಹೀಗೆ ಈ ಎರಡು ಕಲ್ಪನೆಗಳನ್ನು ಕಲ್ಪಿಸಿರುವಂತಹ ವಿಚಾರವಾಗಿ ಈ ಶ್ಲೋಕ ಹೇಳ್ತದೆ ಅದನ್ನು 31ನೇ ಭಾಷೆಯಲ್ಲಿ ನೋಡೋಣ ವಿಭೂತಿ ವಿಭೂತಿ ವಿಸ್ತಾರಃ ವಿಸ್ತಾರಃ ಈಶ್ವರಸ್ಯ ಸೃಷ್ಟಿಃ ಇತಿ ಈಶ್ವರಸ್ಯ ಸೃಷ್ಟಿಃ ಇತಿ ಸೃಷ್ಟಿ ಚಿಂತಕಾಃ ಸೃಷ್ಟಿ ಚಿಂತಕಾಃ ಮನ್ಯಂತೆ ಮನ್ಯಂತೆ. ಈಗ ನಾವು ಈಶ್ವರನನ್ನು ಯಾವ ಥರ ತಗೋತೀವಿ, ನಾವು ಈಶ್ವರನ ಯಾವ ಥರ ತಗೋತೀವಿ? ಸರ್ವಜ್ಞ ಸರ್ವಶಕ್ತ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಈಶ್ವರ, ಎತ್ರ ಎತ್ರ ಸೃಷ್ಟಿ ಅಸ್ತಿ ತತ್ರ ತತ್ರ ಈಶ್ವರ ಅಸ್ತಿ. ಇದು ನಮ್ಮ ಜಿಜ್ಞಾಸದ ಮಹತ್ವ. ಹೌದು, ಅವರು ಆ ವಿಷಯವನ್ನೇ ತರೋದಿಲ್ಲ. ನಿನಗೆ ಯಾಕೆ ಬೇಕಾದಿಲ್ಲ ಅದೆಲ್ಲ ಯಾಕೆ? ಇದು ಭಗವಂತನ ಮಹಿಮ, ವಿಸ್ತರಿತ ಭಾವ, ಭಗವಂತನ ಮಹಿಮ ಮುಗಿತ. ಆ ಮಹಿಮ ಎಲ್ಲಿಂದ ಹುಟ್ಟುಕೊಂಡು ನಿನಗೇನು ಮಾಡ್ಬೇಕಾದ್ರಿಂದ? ಈಶ್ವರಸ್ಯ ಸೃಷ್ಟಿ ಇತಿ ಸೃಷ್ಟಿ ಚಿಂತಕ ಮನ್ಯಂತೆ. ಭಾಷ್ಯ ನತು ಪರಮಾರ್ಥ ಚಿಂತಕಾನಾಂ ಸೃಷ್ಟೌ ಆದರಃ ಇತ್ಯರ್ಥಃ. ಅವರಿಗೆ ಕಿಂಚಿತ್ತೂ ಗೌರವ ಇಲ್ಲ. ಈ ಸೃಷ್ಟಿ ಚಿಂತಕರಿಗೆ ಪಾರಮಾರ್ಥಿಕ ಚಿಂತನೆ ಬಗ್ಗೆ ಕಿಂಚಿತ್ತು ಗೌರವ ಇಲ್ಲ. ಸಿಂಪಲ್ ರೀಸನ್ ಹೇಳ್ರಿ, ಯಾಕೆ ಗೌರವ ಇಲ್ಲ? ಆ ಚಿಂತನೆ ಬೇಕಾಗಿಲ್ಲ ಅವರಿಗೆ. ಈಗ ನಮ್ಗೆ ವಾಚ್ಮನ್ ಇದ್ದಾನ ಅಂತ, ಅದು ಅವನ ಡ್ರೈವರ್ ಇದ್ದಾನ. ಅವನು ಹೀ ಕೆನಾಟ್ ಬಿ ಆತ್ಮ ಜಿಜ್ಞಾಸು. ಯಾಕೆ ಅವನಿಗೆ ಸಬ್ಜೆಕ್ಟ್, ಅವನ ಸಬ್ಜೆಕ್ಟ್ ಅಲ್ಲ ಇದೆ ಇವರ ಸೃಷ್ಟಿ ಚಿಂತನೆ. ಪಾರಮಾರ್ಥಿಕ ಚಿಂತನೆ ಬಗ್ಗೆ ಇವರಿಗೆ ಆದರ, ಗೌರವ, ಶ್ರದ್ಧಾ, ವಿಶ್ವಾಸ, ಅನಿಸಿಕೆ, ಫೀಲಿಂಗ್ಸು, ಭಾವ ಏನೋ ಇರೋದಿಲ್ಲ. ಮತ್ತು ಉಪನಿಷತ್ತಾಗಿ ಹಿಡಿದಿರ್ತಾರೆ, ಮತ್ತು ಆತ್ಮ ಅನಾತ್ಮ ಶಬ್ದನ ಉಪಯೋಗ ಮಾಡಿರ್ತಾರೆ. ಬಟ್ ಆ ವಿಷಯದಲ್ಲಿ ತಾತ್ವಿಕ ಚಿಂತನಾ ವಿಷಯದಲ್ಲಿ ಅವರಿಗೆ ಯಾವ ಆಸಕ್ತಿಯೂ ಇಲ್ಲ. ಅದಕ್ಕೆ ಹೇಳ್ತಾರೆ ಆದರ ಇತ್ನ ಇತ್ಯರ್ಥ ನತ್ತು ಪರಮಾರ್ಥ ಚಿಂತಕಾನ ಸೃಷ್ಟೋ ಆದರ ಇತ್ಯರ್ಥ. ಮುಂದುವರಿಸ್ತಾರೆ ಇಂದ್ರ ಮಾಯಾಭಿ ಮಾಯಾಭಿ ಗುರು ರೂಪ ಹೀಯತೆ ಇದೆ ಶ್ರುತಿಯೇ. ಅವರಿಗೆ ವಿಸ್ತಾರ ಭಾವದಲ್ಲಿ ಇದ್ದಂತಹ ರುಚಿ, ಆದರ ವಿಸ್ತರಿತವಾದ ವಿಶಾಲವಾದ ಈ ಸೃಷ್ಟಿಯ ಬಗ್ಗೆ ಅವರಿಗಿರುವಂತಹ ಆಸಕ್ತಿ ಪರಮಾರ್ಥ ಚಿಂತಕರಿಗೆ ಇರೋದಿಲ್ಲ. ಪರಮಾರ್ಥ ಚಿಂತಕರ ಆತ್ಮ ವಿಚಾರದಲ್ಲಿ ಅವರಿಗೆ ಆದರ ಇರೋದು. ಅವರಿಗೆ ಇದ್ರ ಬಗ್ಗೆ ಆದರ ಇಲ್ಲ ಅಂದ್ರೆ ಅವ್ರು ಕಳ್ಕೊಳ್ತಾರೆ ಬಿಡಿ, ನಾವು ಇನ್ನೊಬ್ಬರಿಗೆ ತಲೆ ಕಟ್ಟಬೇಕಾಗಿಲ್ಲ. ಆದರೆ ಆತ್ಮನ ವಿಚಾರದಲ್ಲಿ ಅವರಿಗೆ ಆದರ ಇಲ್ಲ ಅಂದ್ರೆ ಕಳ್ಕೊತಾರೆ. ಸೃಷ್ಟಿಯ ವಿಚಾರದಲ್ಲಿ ಆದರೆ ಇಲ್ಲ, ನಾವೇನು ಕಳ್ಕೊಂತಿಲ್ಲ. ನಾವು ಆದರೆ ಇರಲಿ ಇರೋದಿಲ್ಲದೆ ಇರಲಿ, ಅದು ಬೆಂಕಿ ಸುಡೋ ಸುಡ್ತದೆ, ಗಾಳಿ ಬೀಸೋ ಬೀಸ್ತದೆ, ಮಳೆ ಬರೋದು ಮಳೆ ಬರ್ತದೆ. ನಮ್ಗೆ ಆದರೆ ಇದ್ರೂ ಅಷ್ಟೇ, ನಮ್ಗೆ ಗೌರವ ಇದ್ರೂ ಅಷ್ಟೇ, ಇಲ್ದಿದ್ರು ಅಷ್ಟೇ. ಆದ್ರೆ ಆತ್ಮ ವಿಚಾರದಲ್ಲಿ ನಮಗೆ ಗೌರವ ಇಲ್ಲ ಅಂದ್ರೆ ಮಹತಿ ವಿನಷ್ಟಿ. ಆದ್ರೆ ಈ ಶಬ್ದ ಅವನಿಗೆ ಅರ್ಥ ಆಗಲಿಕ್ಕಿಲ್ಲ. ಅದಕ್ಕೆ ವಿವರಿಸ್ತಾರೆ ಹೇಗಿದೆಪ್ಪ ಈ ಸೃಷ್ಟಿ ಅಂದ್ರೆ ಇದು ವಿಸ್ತರಿತ ಭಾವ ಅಂತ ಹೇಳ್ತಾರ. ಹೇಗೆ ಅಂದ್ರೆ ಇಂದ್ರ ಮಾಯಾಭಿ ಪುರುರೂಪ ಈಯತೆ. ಉದಾಹರಣೆ ಇಂದ್ರನು ಮಾಯಾವಿಯಾಗಿದ್ದುಕೊಂಡು ಅನೇಕ ರೂಪಗಳನ್ನು ಧರಿಸಿದನಂತೆ. ಈ ಪಾರಮಾರ್ಥಿಕ ಚಿಂತಕ ಏನು ವಿಚಾರ ಮಾಡ್ತಾನೆ ಯಾರ ಬಗ್ಗೆ? ಸೃಷ್ಟಿಯ ಬಗ್ಗೆ. ಒಂದೊಂದು ಒಂದೊಂದು ಪದಾರ್ಥವೂ ಕೂಡ ಭಗವಂತನ ಪ್ರತಿಬಿಂಬಿತವಾದ ರೂಪ. ಅದೇ ಕೋತಿ, ಕತ್ತೆ, ಕುದುರೆ, ಯಾವುದೇ ಇರಲಿ, ಪ್ರಾಣಿ, ಪಕ್ಷಿ, ವನಸ್ಪತಿ, ಚರ ಆಚರ, ವನಸ್ಪತಿ, ಹೂವು, ಹಣ್ಣು, ಕಾಯಿಗಳು, ಪ್ರಾಣಿಗಳು, ಪಕ್ಷಿಗಳು, ಯಾವುದೇ ಇರಲಿ, ಎಲ್ಲವೂ ಕೂಡ ಭಗವಂತನ ವಿಭೂತಿ. ವಿಭೂತಿಯನ್ನು ಒಪ್ಪೋದಿಲ್ಲ ಅಂತಿಲ್ಲ, ನಾವು ವಿಭೂತಿಯನ್ನು ಒಪ್ಪುತ್ತೇವೆ. ಆದರೆ ಯಾವ ತರ ವಿಭೂತಿ ಅಂದ್ರೆ ಇಂದ್ರನು ಮಾಯಾವಿಯಾಗಿದ್ದುಕೊಂಡು ಅನೇಕ ರೂಪಗಳನ್ನು ಧರಿಸಿದಂತೆ. ಹಂಗ ಒಪ್ಪುತ್ತೀವಿ ಜೊತೆಗೆ ಅಂತೆ ಅಂತ ಸೇರಿಸ್ತೀವಿ. ಅವ್ರು ಒಪ್ಪುತ್ತಾರೆ ಅದು ಹಂಗೆ ಅಂತ, ಅದು ಹಂಗೆ ಆಗಿದ್ದು. ಇಂದ್ರ ಮಾಯಾಭಿಹಿ ಪುರುರೂಪ ಈಯತಿ, ಅನೇಕ ರೂಪಗಳನ್ನು ಧರಿಸ್ತಾನೆ. ಇತಿ ಶ್ರುತೆ ನ ಹಿ ಮಾಯಾವಿನಂ ಸೂತ್ರಂ ಆಕಾಶೇ ನಿಕ್ಷಿಪ್ಯ ತೀನ ಸಾಯುಧಂ ಆರುಹ್ಯ ಚಕ್ಷುರ್ಗೋಚರತಾ ಅತೀತ್ಯ ಯುದ್ಧೇನ ಖಂಡ ಸಂಚ್ಛಿನ್ನಂ ಪತಿತಂ ಪುನಃ ಉತ್ಥಿತಂ ಚ ಪಶ್ಯತಾಂ ತತ್ಕೃತ ಮಾಯಾ ಸತತ್ವ ಚಿಂತಾಯಾಂ ಆದರಃ ಭವತಿ. ಇದೊಂದು ಸಾಂಪ್ರದಾಯಿಕವಾದಂತಹ ಅತ್ಯಂತ ಪುರಾತನವಾದ ಒಂದು ಉದಾಹರಣೆ. ಈ ಉದಾಹರಣೆಯಲ್ಲಿ ಆಗ ಇದ್ದಂತಹ ಆ ಒಂದು ಆಟ ಗೊತ್ತಾಯ್ತಾ, ಅದು ಈಗ ಅದ ಅಂತ ನನಗೇನು ಗೊತ್ತಿಲ್ಲ. ಬಟ್ ಜನ ಹೇಳ್ತಾರೆ ಅದು ಇದೆ ಅಂತ ಹೇಳ್ತಾರೆ ಕೆಲವು ಮಂದಿ. ರೋಪ್ ಸ್ನೇಕ್ ಚಾರ್ಮ್ ಇಟ್ ವಾಸ್ ಇನ್ ಎ ವೆರಿ ಫುಲ್ ಎಕ್ಸ್ಟೆಂಟ್. ಏನಂದ್ರೆ ಒಂದೊಂದು ಶಬ್ದ ಚಂದ ಹೇಳ್ತೇನೆ ನಿಮಗೆ. ಮಾಯಾವಿ, ಮಾಯಾವಿ ಅಂದ್ರೆ ಅವರು ಜಾದೂಗಾರ ಸರ್ಕಾರ ಇದ್ದಾನಲ್ಲ, ಇಂದ್ರಜಾಲಿಗಾಗಿ ಇದ್ದಾನ. ಅವನ ಹೆಸರು ಸರ್ಕಾರ ಹೌದಲ್ಲ, ಎಕ್ಸ್ ಸರ್ಕಾರ, ಆ ಮಗಿನ ಸರ್ಕಾರ ಏನು ಪಿ ಸಿ ಸರ್ಕಾರ, ಗ್ರೇಟ್ ವೆರಿ ಗ್ರೇಟ್ ಫೇಮ್ ಅವನಿಗೆ. ಅವನ ಪಿ ಸಿ ಸರ್ಕಾರ ಮಾಯಾಭಿ ಅವನ ವೇದಿಕೆ ಮೇಲೆ ಬರ್ತಾನೆ. ಬಹಳ ಸುಂದರವಾಗಿ ನಿಮ್ಮನ್ನು ಆಕರ್ಷಿಸ್ತಾನೆ, ಬಹಳ ಸುಂದರವಾಗಿ ಅವನ ಮಾತುಗಳು, ಅವನ ವೇಷ, ಅವನ ಕೈಯಲ್ಲಿ ಕೋರು ಆಡಿಸೋದು ಎಲ್ಲ ಭಾರಿ ಅಟ್ರಾಕ್ಟಿವ್. ಅದೇ ಅವರು ಅದು ಇರೋದೇ ಅವನು ಕೋರಿನೊಳಗೆಲ್ಲ. ಅವನ ಮೊದಲು ತಾನು ಏನು ಮಾಡೋಣ ಇದ್ದೇನೆ ಅನ್ನೋದನ್ನು ಹೇಳ್ತಾನೆ. ಅದು ಎಷ್ಟು ಚಂದ ಹೇಳ್ತಾನೆ ಅಂತಂದ್ರೆ, ಅವ ಮಾಡ್ತಾ ಇದ್ದಾನೆ ಅಂತ ಅನ್ನೋ ಅನಿಸಿಕೆ ನಿಮಗೆ ಶುರು ಆಗ್ಬಿಡುತ್ತೆ. ಆಮೇಲೆ ಅವನು ಏನ್ ಮಾಡ್ತಾನೋ ಅದೆಲ್ಲವೂ ಸತ್ಯವೇ ಕಾಣಿಸ್ತದೆ. ಸೊ ಏನ್ ಮಾಡ್ತಾನವನು, ಮಾಯಿತಾ ಮಾಯಾವಿನ ಸೂತ್ರಂ ಆಕಾಶೇ ನಿಕ್ಷಿಪ್ಯ, ಹಗ್ಗ ಸೂತ್ರವೇನು ಹಗ್ಗ ಆಕಾಶೇ ನಿಕ್ಷಿಪ್ಯ, ಆಕಾಶದಲ್ಲಿ ನಿಲ್ಲಿಸ್ತಾನೆ ಅವನು. ಹಗ್ಗದ ಸಿಂಬಿಯನ್ನು ಎಸಿತಾನೆ, ಅದು ಆಕಾಶದಲ್ಲಿ ನಿಂತುಕೊಳ್ತದೆ ನಿಕ್ಷಿಪ್ಯ. ಆಮೇಲೆ ಮಾಡ್ತಾರೆ ತೇನ ಅಲ್ಲಿ ಸಾಯುಧಂ ಆರುಹ್ಯ, ಆ ಹಗ್ಗವನ್ನ ಏರ್ತಾನೆ. ಹೇಗೇರ್ತಾನೆ? ಸಾಯುಧಂ ಅಂದ್ರೆ ಆಯುಧ ಸಹಿತವಾಗಿ, ಸಾಯುಧಂ ಅಂದ್ರೆ ಆಯುಧ ಸಹಿತವಾಗಿ, ಖಡ್ಗ ಗುರಾಣಿ ಎಲ್ಲ ಸಹಿತವಾಗಿ ಮೇಲೆ ಏರ್ತಾನೆ. ಸಾಯುಧಂ ಆರುಹ್ಯ ಚಕ್ಷೋಹೋ ಗೋಚರತಾಂ ಅತೀತ್ಯ, ಕಣ್ಣಿಗೆ ಕಾಣದಂತೆ ಆಚೆಗೆ ಹೋಗ್ಬಿಡ್ತಾನ. ಅಲ್ಲಿ ನೋಡ್ತಿರ್ತೀವಿ ಬೇರೆ ಹೋಗಿರ್ತಾನ, ಆಮೇಲೆ ಕಣ್ಣಿಗೆ ಕಾಣದಂತೆ ಅತೀತ್ಯ. ಆಮೇಲೆ ಇರ್ತಾನೆ ಅಲ್ಲಿ ಮೇಲೆ ಶತ್ರುಗಳಿರ್ತಾರೆ, ತಗೊಂಡೋಗಿದ್ದಾನ ಶಸ್ತ್ರಗಳಂತ. ಅಲ್ಲಿ ಮೇಲೆ ಯಾರಿರ್ತಾರೆ? ಶತ್ರುಗಳು. ಆ ಶತ್ರುಗಳ ಜೊತೆ ಅವನೇನ್ ಮಾಡ್ತಾನೆ, ಯುದ್ಧವನ್ನು ಮಾಡ್ತಾನೆ. ಹೋಗಿ ಯುದ್ಧೇನ ಖಂಡ ಸಂಶ್ಚಿನ್ನಂ, ಖಂಡಶಃ ಛಿನ್ನಂ, ಖಂಡ ತುಂಡ ಮಾಡಿ ಒದಗಿ ಬಿಡ್ತಾನೆ. ಎಲ್ಲರೂ ಎಲ್ಲ ರಕ್ತ ಸುರಿತದೆ, ತುಂಡಾದ ಕೈಗಳು, ತುಂಡಾದ ರುಂಡೆಗಳು ಮೇಲಿಂದ ಬೀಳ್ತಾವ, ತಪ್ಪು ತಪ್ಪು ಬೀಳ್ತಾವ. ಅವನ ಮೈಯೆಲ್ಲ ರಕ್ತ ಸಿಕ್ತನ ಅಂತಾನೆ, ಬಿದ್ದದ್ದು ಕಾಣಿಸ್ತದೆ. ಆದ್ರೆ ಯುದ್ಧ ಮಾಡ್ತಾರ ಅವ ಕಾಣ, ಅವ ಮೇಲೆ ಶಬ್ದ ಕೇಳಿಸ್ತದ, ಬಡದಾಟ ಬಡದಾಟ ಕಣ್ಣು ತುಂಡು ತುಂಡು ಮಾಡೋದು ಎಲ್ಲ ಕೇಳಿಸ್ತದೆ. ಆಮೇಲೆ ಅವನು ಪತಿತಂ, ಅವನು ಕೆಳಗೆ ಬೀಳ್ತಾನೆ, ಖಂಡ ಚಿನ್ನವಾಗಿ ಬೀಳ್ತದೆ, ತಾನು ಬೀಳ್ತಾನೆ. ಅವನು ಕೆಳಗೆ ಬೀಳ್ತಾನೆ ಪತಿತಂ. ಆ ನಂತರ ಎಲ್ಲಿ ಬಿದ್ದಾನೋ ಪುನಃ ಉತ್ಥಿತಂ, ಮತ್ತೆ ಎದ್ದು ನಿಲ್ತಾನೆ. ಟಾಸ್ ಮೈಂಡ್ ನೋಡಿದ್ರ ತಥೈವ ಇಂದ್ರ. ಇಂದ್ರನು ಅನೇಕ ರೂಪಗಳನ್ನು ಹೇಗೆ ಧರಿಸಿದ ಅಂದ್ರೆ ಹೀಗೆ ಧರಿಸಿದ. ಅಂತೆಯೇ ಆತ್ಮ ಅನ್ನೋದನ್ನ ಅವರು ಒಪ್ಪೋದಿಲ್ಲ. ಆತ್ಮನು ಅನೇಕ ರೂಪಗಳನ್ನ ಮಾಯಾವಿ ಅಂತ ಧರಿಸಿದ್ದಾನೆ ಅಂತಂದ್ರೆ ಆ ವಿಷಯಕ್ಕೆ ಹೋಗೋದು ಬೇಡ. ಇದೇನಿದು? ಇದು ವಿಸ್ತರಿತ ಭಾವ. ಮೊದಲು ಇದಕ್ಕೆ ಮೂಲ ತತ್ವ ಇದೆ ಅಂತ ಒಪ್ಪಿಕೊಂಡ ಮೇಲೆ ಆ ಮೂಲ ತತ್ವದಿಂದ ಇದು ಹೇಗಾಯಿತು ಅಂತ ಮತ್ತೆ ಜಿಜ್ಞಾಸ ಮಾಡಬಹುದು. ಮೂಲ ತತ್ವವನ್ನೇ ಒಪ್ಪಿಕೊಳ್ಳಿಲ್ಲ ಅಂತಂದ್ರೆ ಹೇಗಾಯಿತು ಅನ್ನೋ ಪ್ರಶ್ನೆನೇ ಇಲ್ಲ. ಹೇಗಾಯಿತು ಅನ್ನೋ ಪ್ರಶ್ನೆ ಇಲ್ಲ ಅಂದಮೇಲೆ ಆಯ್ತಪ್ಪ ಆಯಿತು ಅನ್ನೋದಿದೆಯಲ್ವೋ ಇದು ವಿಭೂತಿ ಅಂದ್ರೆ ನೀನು ಹೆಚ್ಚಿಗೆ ಮಾತಾಡ್ಬೇಡ ಬಾಯ ಮುಚ್ಕೊಂಡಿದ್ದ. ಯಾಕೆ ನೀನು ಇರೋ ವಿಷಯ ಬರ್ತಾರೋ ಸುಮ್ಮನೆ. ಸೊ ಅದಕ್ಕೆ ಮುಂದುವರಿಸ್ತಾರೆ ತಥೈವ ಅಯಂ ಮಾಯಾ ವಿನಃ ಸೂತ್ರ ಪ್ರಸಾರಣ ಸಮಃ ಸುಷುಪ್ತ ಸ್ವಪ್ನಾದಿ ವಿಕಾಸ. ಇವರಿಗೆ ಸೃಷ್ಟಿ ಚಿಂತಕರಿಗೆ ಈ ಪ್ರಕಾರವಾದ ಆಸಕ್ತಿಯನ್ನು ವಹಿಸ್ತಾರೆ ವಿನಃ ಇದ್ಯಾವುದೂ ಜರುಗೇ ಇಲ್ಲ, ಅವನು ಏನೂ ಮಾಡೇ ಇಲ್ಲ, ಎಲ್ಲಿದ್ದಾನೆ ಅಲ್ಲೇ ಇದ್ದಾನೆ ಅನ್ನೋ ವಿಷಯವನ್ನ ಗುರುತಿಸಬೇಕು ಅನ್ನೋದನ್ನು ಜಿಜ್ಞಾಸ ಇಲ್ಲ. ಆದರ ನಭವತಿ ಅವರಿಗೆ ಅದ್ರ ಬಗ್ಗೆ ಯಾವ ಆಧಾರವೂ ಇಲ್ಲ. ಮತ್ತೆ ಎಲ್ಲಿದೆ ಅವ್ರಿಗೆ ಆಧಾರ? ಇದರೊಳಗೆ ಆಧಾರ ಇದೆ. ಹಾಗೆ ಸೃಷ್ಟಿ ಚಿಂತಕರು ತಥೈವ ಅದೇ ಪ್ರಕಾರ ಅಯಂ ಮಾಯಾ ವಿನಃ ಸೂತ್ರ ಪ್ರಸಾರಣ ಸಮಃ ಸುಷುಪ್ತ ಸ್ವಪ್ನಾದಿ ವಿಕಾಸ. ಈ ಮಾಯಾವಿ ಹೇಗೆ ಹಗ್ಗದ ಮೂಲಕವಾಗಿ ತನ್ನ ಸೃಷ್ಟಿಯನ್ನು ತನ್ನ ಪ್ರಪಂಚವನ್ನು ತಾನೇ ಸೃಷ್ಟಿಸಿಕೊಂಡನೋ ಹಾಗೆ ಹೌದು ನಮ್ಮ ಜಿಜ್ಞಾಸದಲ್ಲಿಯೂ ಹೀಗೆ ಇದೆ. ಆದರೆ ಅಂತೆ ಅಂತ ಒಂದು ಸೇರಿಸ್ತಾರೆ, ಅವ ಮಾಡೇ ಇಲ್ಲ ಮಾಡಿದಂತೆ. ಹೌದಾ? ಕ್ರೀಡಾ ಕೊಟ್ಟು ಸುಷುಪ್ತ ಸ್ವಪ್ನಾದಿ ವಿಕಾಸ ಕಾರನಿದ್ರಾ ಪ್ರಾಜ್ಞ. ಹೌದಾ? ಪ್ರವಿವಿಕ್ತ ಭುಕ ತೈಜಸ ಸ್ಥೂಲ ಭುಕ ವಿಶ್ವ. ಇವರೆಲ್ಲ ಮಾಯಾವಿಯ ಸೃಷ್ಟಿಯಂತೆ ಸೃಷ್ಟಿತರಾಗಿದ್ದಾರೆ ಅಂತ ಮಾತ್ರ ನಾವು ಹೇಳ್ಬೋದೇ ವಿನಃ ಇವರು ನಿಜವಾಗಿಯೂ ಎಲ್ಲರೂ ಸೃಷ್ಟಿತರಾಗಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಹೋಗೋದಿಲ್ಲ. ಸೂತ್ರ ತದಾರೂಢ ಮಾಯಾವಿ ಸಮಶ್ಚ ತಸ್ಥಃ ಪ್ರಾಜ್ಞ ತೈಜಸಾದಿಹಿ. ಆ ಏನು ಹಗ್ಗವನ್ನು ಆರೂಢನಾದಂತಹ ಮಾಯಾವಿ ಇದ್ದಾನೋ, ಐ ರಿಪೀಟ್, ಆ ಹಗ್ಗವನ್ನು ಆರೂಢ ಮಾಡಿದಂತಹ ಮಾಯ, ಹಗ್ಗ ಆರೂಢ ಅಂದ್ರೆ ಹಗ್ಗದ ಮೇಲೆ ಏರಿದಂತಹ, ಹಗ್ಗದ ಮೇಲೆ ಏರಿ ಹೋಗಿ ಅಲ್ಲಿ ಯುದ್ಧ ಮಾಡಿದಂತಹ ಮಾಯಾವಿ ಇದ್ದಾನೋ ಹಾಗೆ ತತ್ ಆರೂಢ ಮಾಯಾವಿ ರಿಚುವಲ್ ತತ್ ಆರೂಢ ಮಾಯಾವಿ ಸಮಶ್ಚ. ಆ ಮಾಯಾವಿ ಅಂತೆ, ಆ ಮಾಯಾವಿ ಸಮ, ಆ ಮಾಯಾವಿ ಅಂತೆ ತಸ್ಥಃ ಪ್ರಾಜ್ಞ ತೈಜಸಾದಿ. ಯಾರು ಈ ಪ್ರಾಜ್ಞ ತೈಜಸ ಎಲ್ಲ ಹುಟ್ಕೊಂಡ್ರಲ್ವೋ ಅಲ್ಲಿ ಹೇಗೆ ಅವನು ಹುಟ್ಕೊಂಡು ಹಾಗೆ ಇವರು ಹುಟ್ಕೊಂಡ್ರು. ಸೂತ್ರ ತದಾರೂಢಾಭ್ಯಾಂ ಅನ್ಯ ಪರಮಾರ್ಥ ಮಾಯಾವಿ ಸೈವ ಭೂಮಿಷ್ಠ ಮಾಯಾಚ್ಛನ್ನ ದೃಶ್ಯಮಾನ ಏವ ಸ್ಥಿತಃ ತಥಾ ತೂರ್ಯಾಖ್ಯಂ ಪರಮಾರ್ಥ ತತ್ವ. ತತ್ವಂ ಪರಮಾರ್ಥ ತತ್ವಂ. ಮತ್ತೆ ಮೊದಲನೇ ಸಲ ಶಬ್ದ ತತ್ವ ಸೂತ್ರ ತತ್ ಆರೂಢಾಭ್ಯಾಂ ಅನ್ಯ ಪರಮಾರ್ಥ ಮಾಯಾವಿ ಸಹ ಇವ ಭೂಮಿಷ್ಠ. ಆ ಸೂತ್ರವನ್ನು ಏರಿ ಮೇಲೆ ಹೋಗಿ ಯುದ್ಧವನ್ನು ಮಾಡಿದಂತಹ ಮಾಯಾವಿ ಅವನು ಎಲ್ಲಿದ್ದಾನ? ಅವನು ಭೂಮಿಷ್ಠ, ಅವನು ಇಲ್ಲೇ ಇದ್ದಾನೆ. ಎಲ್ಲಿ ಹೋಗಿದ್ದಾನೆ ಅವನು? ಸದೇವ ಆಸೀತ್. ಈಗ ಅವನು ಭೂಮಿಷ್ಠ ಇದ್ಕೊಂಡು ಮಾಯಾ ಛಂದ ಇದಷ್ಟು ಕಾರ್ಯವನ್ನ ಮಾಯನ್ನ ತನ್ನ ಇಂದ್ರಜಾಲವನ್ನ ತನ್ನಲ್ಲಿ ಹಿಡಿಕೊಂಡು ಈ ಮಾಯಾವಿ ಜನಿತವಾದ ಇದಿಷ್ಟು ಕಾರ್ಯಗಳನ್ನ ತನ್ನ ಒಂದೇ ಒಂದು ಕೋಲನ್ನ ಹಿಡ್ಕೊಂಡಾನೆ. ಮಾಯಾವಿ ಅವನ ಹಿಡಿತದಲ್ಲಿ, ನಾವೆಲ್ಲ ಮಾಯೆಯ ಹಿಡಿತದಲ್ಲಿ. ಅವನು ಏನು ಜಾಲವನ್ನು ಬೀಸಿದ್ದಾನೆ ಆ ಜಾಲದ ಹಿಡಿತದಲ್ಲಿ ನಾವಿದ್ದೇವೆ. ಭೂಮಿಷ್ಠ ಮಾಯಾ ಛನ್ನ, ನಾವು ಮಾಯೆಯಿಂದ ಧರಿಸಲ್ಪಟ್ಟವರು. ಅವನು ಮಾಯೆಯನ್ನು ಧರಿಸಿದವು, ವ್ಯತ್ಯಾಸ ಇದೆ. ಮಾಯೆಯನ್ನು ಧರಿಸೋದು ಬೇರೆ, ಮಾಯೆಯು ನನ್ನನ್ನು ಧರಿಸೋದು ಬೇರೆ. ಅರ್ಥ ಆಯ್ತಾನೆ? ಇಲ್ಲಿ ನಾನು ಟ್ರಿಪ್ ಹಿಡ್ಕೊಂಡಿದ್ದೆ, ಓಕೆ ಫೈನ್ ನೋ ಪ್ರಾಬ್ಲಮ್. ಟ್ರಿಪ್ ಅನ್ನ ಹಿಡ್ಕೊಂತಂದ್ರೆ ಹಂಗಾಗದೆ ನೋಡಿ ಈ ಜೀವನ ಬರ್ತಲ್ಲ. ಮಾಯಾಧೀನ ಬೇರೆ, ಮಾಯಾಧೀಶ ಬೇರೆ. ಎಲ್ಲಾ ಜೀವಾತ್ಮರಿಗಳು ಮಾಯೆಯ ಅಧೀನದಲ್ಲಿರ್ತಾರೆ, ಆದರೆ ಮಾಯೆಗೆ ಒಡೆಯನಾಗಿ ಅವನಿದ್ದಾನೆ. ಮಾಯೆಯು ಅವನ ಅಧೀನದಲ್ಲಿದೆ. ಆದ್ದರಿಂದ ಸೂತ್ರಧಾರ ಸೂತ್ರ ತತ ಆರೂಢಾಭ್ಯಾಂ ಅನ್ಯ ಪರಮಾರ್ಥ ಮಾಯಾವಿ. ಅವನು ಬೇರೆನೇ ಇದ್ದಾನೆ, ಹತ್ತಿದವನೇ ಬೇರೆ, ನಿಂತವನೇ ಬೇರೆ. ಅವನು ಸೈವ ಭೂಮಿಷ್ಠ, ಅವನೆಲ್ಲಿದ್ದಾನೆ? ಭೂಮಿ ಮೇಲೆ ಇದ್ದಾನೆ. ಹೇಗಿದ್ದಾನೆ? ಮಾಯಾಚ್ಛನ್ನ, ಅದೃಶ್ಯಮಾನ. ನಮ್ಗೆ ಯಾರು ಕಾಣದೇ, ನಾವು ನಮ್ಗೆ ಯಾರಿಗೂ ಕಾಣೋ. ನಾವು ಕಂಡದ್ದೇನು? ಮೇಲೆ ಹತ್ತಿದ್ವಿ. ನಾವು ಕೇಳಿಸಿದ್ದೇನು? ಅವನು ಯುದ್ಧ ಮಾಡಿದ್ದು. ಕಂಡದ್ದೇನು? ಅವನ ಕೈ ಕಾಲು ತುಂಡಾಗಿ ಕೆಳಗಿದ್ದು. ಅದು ಇನ್ನೊಬ್ಬರಲ್ಲ, ಇನ್ನೊಂದೇ ಕೈ ಕಾಲು ತುಂಡಾಗಿವೆ. ದಮ್ಮಾರಂತೆ ಬಿಡುತ್ತಾನೆ ಮೇಲೆ, ಅದು ಜೊತೆಕೊಂಡ್ವಿ ನಾವು. ಆದ್ರೆ ನಾವೇನು ನೋಡಲಿಲ್ಲ? ಮಾಯಾವೇನು ನೋಡಲಿಲ್ಲ. ಹಾಗಾದರೆ ಅದೃಶ್ಯಮಾನ ವಸ್ತುತ ಹೇಳ್ತಾ ತಥಾ ಅದೇ ಪ್ರಕಾರ ತುರಿಯಾಖ್ಯಂ. ಆ ಕೇವಲ ಸಚ್ಚಿದಾನಂದ ಆತ್ಮ ಅವನು ನಮ್ಗೆ ಕಾಣದವನಾಗಿದ್ದಾನೆ. ನಮಗೇನ್ ಕಾಣ್ತದೆ? ಪೂರಾ ಸೃಷ್ಟಿ ಎಲ್ಲ ಕಾಣಿಸ್ತದೆ. ಆ ಬೈದ, ಹೋದ, ಕೋರ್ಟಿಗೆ ಹೋದ, ಸುಪ್ರೀಂ ಕೋರ್ಟಿಗೆ ಹೋದ, ಲೋವರ್ ಕೋರ್ಟಿಗೆ ಹೋದ, ಹೈರ್ ಕೋರ್ಟಿಗೆ ಹೋದ, ಹೀಗೆ ಬರೀ ಇವೆ ಕಿರಿ ಕಿರಿ ಕಿರಿ ಕಿರಿ ಕಿರಿ ಕಿರಿ. ಮುಗಿಯೋದಿಲ್ವೋ ಮಹಾರಾಯ, ಮುಗಿಯೋದಿಲ್ಲ. ಹೋದ ಬಂದ ಬಂದ. ಈಗ ನಮ್ಮೊಂದು ತೋರಿಗೆ ಭಗವಂತ ಸಂಸಾರ ಯಾಕೆ ತ್ಯಾಗ ಮಾಡಿಸ್ತಾನಂತ ನಾನು ಇತ್ತೀಚೆಗೆ ಹೇಳಬೇಕಂತದ್ದು ಏನು ಅಂದ್ರೆ, ಭಾರಿ ಸಂಸಾರ ಜಾಬ್ದಾರಿ ಬರುತ್ತದ, ಆದ್ದರಿಂದ ಈ ಸಂಸಾರ ತ್ಯಾಗ ಎಲ್ಲರೂ ತಂತಂತಂತಂತಂತ ಬಾಯಿ ತೆಗೆದ್ರೆ ನಾವು ರೆಡಿನೇ ಆಗ್ಬಿಡ್ತೀವಿ. ಹೇಳಿ ಏನು ಪೂರ್ವಭಾವಿನೇ ಮಾನಸಿಕವಾಗಿ ಗಟ್ಟಿಯಾಗಿ ಕೂತ್ಕೊಂಡ್ಬಿಡ್ತೀವಿ. ಹಾಂ, ಎಷ್ಟು ಪೇಷನ್ಸ್ ಬೇಕು, ಎಷ್ಟು ಸ್ಥಳ ಬೇಕು, ಎಷ್ಟು ಕಥೆಗಳು, ಎಷ್ಟು ಫೀಲಿಂಗ್ಸ್ಗಳು, ಎಲ್ಲನೂ ಹ್ಯಾಟ್ಸ್ ಆಫ್ ಟು ಪೂಜೆ ಸ್ವಾಮೀಜಿ. ರಿಯಲಿ ಮೈ ಗಾಡ್, ವಾಟ್ ಎ ಪರ್ಸನಾಲಿಟಿ. ಎಷ್ಟು ಸಮಾಧಾನ, ಜನರು ಏನು ಹೇಳ್ತಾರೆ ಅದ್ರ ಬಗ್ಗೆ ಎಷ್ಟು ಸಮಾಧಾನ. ಅಟ್ಲೀಸ್ಟ್ ನಾನು ಲೆಕ್ಚರ್ನಲ್ಲಿ ಆದರೆ ಇದನ್ನು ಹೊರಗೆ ಹಾಕೋ ಪ್ರಯತ್ನ ಮಾಡ್ತೀನಿ. ಏನನ್ನ ಅಸಹನೆ ಅಲ್ಲ, ಅವರು ಎಲ್ಲೂ ಒಂದು ಒಂದು ಅಂಶವನ್ನು ಕೂಡ ಹೊರಗೆ ತರ್ತಿದ್ದರು. ಏನು ಮತ್ತಂದ್ರೂ ಕೂಡ ಜೋಕ್ ಮಾಡಿಬಿಡ್ತಿದ್ರು ಅಷ್ಟೇ. ತರ್ತಿದ್ರು ಒಂದು ಸಲ ಜೋಕ್ ಮಾಡಿಬಿಡ್ತಿದ್ರು, ಹಾಸ್ಯ ಮಾಡಿಬಿಡ್ತಿದ್ರು. ಕಾಣೋದೇ ಇಲ್ಲ. ಈಶ್ವರ ಏನು ಕಾಣ್ತಾನೆ, ಯಾರಿಗೆ ಕಾಣ್ತಾನೆ ಹೇಳಿ ನೋಡೋಣ. ಹೂವಿನ ಇಷ್ಟ ಅನಿಷ್ಟಗಳು ಕಾಣಿಸ್ತವೆ, ಪ್ರಾಣಿಗಳ ಇಷ್ಟ ಅನಿಷ್ಟಗಳು ಕಾಣಿಸ್ತವೆ, ಕರ್ಮದಲ್ಲಿ ಇಷ್ಟ ಅನಿಷ್ಟಗಳು ಕಾಣಿಸ್ತವೆ, ರಾಗದ್ವೇಷಗಳು ಕಾಣಿಸ್ತವೆ. ಇವನು ಸ್ಪಷ್ಟವಾಗಿ ಗೋಚರ ಆಗ್ತದೆ, ಇದೆ ಇಲ್ಲ, ಅವನು ದರಿದ್ರ, ಅವನು ಧನಿಕ, ಇವನ್ನ ಕಾಣಿಸ್ತವೆ. ಕಥಂ ಅಂದ್ರೆ ಆ ಮಾಯಾವಿ ಹೇಗೆ ಕಾಣಿಸ್ತಾ ಇಲ್ವೋ ಹಾಗೆ ಈ ನಮ್ಮ ಮಾಯಾವಿ ಈಶ್ವರ ನಮ್ಗೆ ಯಾರು ಕಾಣ್ತಾ ಇಲ್ಲ. ಹ, ಅದೇನದು ಅಥ ತುರ್ಯಾಖ್ಯಂ ಪರಮಾರ್ಥ ತತ್ವ. ಆ ತುರ್ಯ ಅಂತದ್ದೇನಿದೆ ಅದು ಕೇವಲ ಪಾರಮಾರ್ಥಿಕ ತತ್ವ ಅನ್ಸ್ಕೊಂಡಿದೆ, ಅದು ಯಾರಿಗೂ ಕಾಣಿಸ್ತಾ ಇಲ್ಲ. ಅತಃ ತತ್ಚಿಂತಾಯಾಮೇವ ಚಿಂತಾಯಾಮೇವ ಆದರಃ ಆದರಃ ಮುಕ್ಷುಣಾಂ ಮುಕ್ಷುಣಾಂ ಆರ್ಯಾಣಾಂ ಆರ್ಯಾಣಾಂ ನ ನಿಷ್ಪ್ರಯೋಜನಾಯಾಂ ನ ನಿಷ್ಪ್ರಯೋಜನಾಯಾಂ ಸುಷ್ಟೌ ಆದರಃ ಸುಷ್ಟೌ ಆದರಃ ಇತ್ಯತಃ ಇತ್ಯತಃ ಹೇ. ಅತಃ ತತ್ಚಿಂತಾಯಾಮೇವ, ತತ್ ಶಬ್ದ ಯಾವುದಕ್ಕೂ ಇದೀಗ ಆತ್ಮಚಿಂತನ, ತುರಿಯ ಚಿಂತನ, ತತ್ವಜ್ಞಾನ ಚಿಂತನ, ಪಾರಮಾರ್ಥಿಕ ಚಿಂತನ, ತತ್ ಚಿಂತನಾಯಾಮೇವ ಶಾಸ್ತ್ರದಲ್ಲಿ ಆಧಾರ, ಅವರಿಗೆ ಗೌರವ ಇರ್ತದೆ, ಶಾಸ್ತ್ರದಲ್ಲಿ ಅವರಿಗೆ ಗೌರವ ಇರ್ತದೆ. ಯಾಕೆ? ಅವರು ಮುಮುಕ್ಷುಗಳಾಗಿದ್ದಾರೆ. ಮುಮುಕ್ಷುಣ ಆರ್ಯಾಣ ಅಂದ್ರೆ ಆರ್ಯ ಅಂದ್ರೆ ಮತ್ತೆ ನೀವು ಈ ಸಂಶೋಧಕರ ಆರ್ಯರು ದ್ರವಿಡರು ಆ ಶಬ್ದ ತರಗತಿ ಆರ್ಯರು ಅಂದ್ರೆ ಸಂಸ್ಕಾರವು ಜಾತಿ ಭೇದ ತರಬೇತಿ ಆರ್ಯರು ಅಂದ್ರೆ ಸಂಸ್ಕಾರವನ್ನು ಹೇ ಮತ್ತು ಸಂಸ್ಕಾರ ರೈತರು ಅನಾರ್ಯರು ಸಿಂಪಲ್ ಅದಕ್ಕೆ ಜಾತಿ ಯಾಕೆ ಕೊಡ್ತೀವಿ? ದ್ರವಿಡರು ಅನಾರ್ಯರಾಗಿದ್ರು, ಇವರು ಅಕ್ಕಡಿಂದ ಈಶಾನ್ಯದ ಬಂದವರು ಆರ್ಯರಾಗಿದ್ರು, ಬೇಡ ಬೇಡ ನಮಗೆ. ಆರ್ಯರು ಅಂದ್ರೆ ಸಂಸ್ಕಾರ ರೈತರು, ಯಾರ ಸಂಸ್ಕಾರ ಇಲ್ಲ ಅವರು ಅನಾರ್ಯರು. ಇಂತಹ ಆರ್ಯರು ಮುಮುಕ್ಷುಗಳಾಗಿರ್ತಾರೆ. ಇಂತಹ ಮುಮುಕ್ಷುಗಳಿಗೆ ಶಾಸ್ತ್ರ ಚಿಂತನೆಯಲ್ಲಿ ಆಧಾರವೂ ಇರುತ್ತದೆ. ಅದರ ಬದಲು ಸೃಷ್ಟವು ನಿಷ್ಪ್ರಯೋಜನಾಯ ಗದ್ದಲ ನಿಷ್ಪ್ರಯೋಜವಾದಂತಹ ಏನ್ ಪ್ರಯೋಜನ ಹೇಳ? ಓಕೆ, ನಿಮ್ಮನೆ ಜಗಳ ತಂದು ನನಗೆ ಹೇಳಿದ್ರಿ, ಅವ್ರ ಮನೆ ಜಗಳ ತಂದು ನನಗೆ ಹೇಳಿದ್ರಿ, ಇವೆರಡು ಜಗಳ ನಾನು ನಿಮ್ ಮುಂದೆ ಹೇಳಿದೆ, ಸಾಧಿಸಿದ್ವೇನೋ ಸಾಧಿಸಿದೇನು? ಒಬ್ಬರನ್ನು ತೋರಿಸ್ರಿ. ನಾವು ಯಾರೂ ಏನೂ ಸಾಧಿಸಿರಲ್ಲ ಈ ಪ್ರಪಂಚದಲ್ಲಿ, ಅವುಗಳನ್ನೇ ನಮ್ಮ ಸಮಯ ತೆಗೆದೇ ಪೂರ ಆಯುಷ್ಯ. ಇಂಥ ವಿಚಾರಗಳಲ್ಲಿ ಮುಮುಕ್ಷುಗಳಾದವರಿಗೆ, ಸಂಸ್ಕಾರವಂತರಿಗೆ ನಿಷ್ಪ್ರಯೋಜನ. ಯಾಕೆ? ಆ ಸೃಷ್ಟಿಯ ವಿಚಾರದಲ್ಲಿ ಅವರಿಗೆ ಯಾವುದೇ ಪ್ರಕಾರದ ಪ್ರಯೋಜನ ಕಾಣಿಸ್ತಾರೆ. ಸೃಷ್ಟವು ನಿಷ್ಪ್ರಯೋಜನಾಯ ನ ಆಧಾರ ಇತ್ಯತಃ ಹಾಗೆ ಬರ್ಕೊಡ್ರಿ. ಅದು ಅನ್ವಯ, ಸೃಷ್ಟವು ನಿಷ್ಪ್ರಯೋಜನಾಯ ಸೃಷ್ಟವು ನಿಷ್ಪ್ರಯೋಜನಾಯ ಸೃಷ್ಟವು ನ ಆಧಾರ ಇತ್ಯತಃ. ಯಾವ ಪ್ರಯೋಜನವೂ ಇಲ್ಲದೆ ಇದ್ದಂತಹ ಈ ಸೃಷ್ಟಿಯಲ್ಲಿ ಅವರಿಗೆ ಯಾವ ಆಧಾರವೂ ಇರೋದಿಲ್ಲ. ಮಾತಾಡಬಾರ್ದು, ಚಂದಾಗಿ ಸ್ವಲ್ಪ ನಿಧಾನವಾಗಿ ಕನ್ವಿನ್ಸುವ ಏನು ಮಾಡ ಧಾರಾಳವಾಗಿ ನಮ್ಮ ಭಾಷಾನ ಹೊರಟು ಕೇಳಿದಾಗ ಕೇಳಿ ಆದ ಸತ್ಯವನ್ನು ಮಾತ್ರ ಯಾರಿಗೂ ಮುಚ್ಚಿದ್ದಾರೆ. ಎಷ್ಟು ಸುತ್ತ ಹಾಕಿ ಬಂದರೂ ಕೂಡ ಇದೇ ಸತ್ಯ. ಜನ ತುಂಬ ಹೆಸಿಟೇಟ್ ಮಾಡಿ ಸತ್ಯವನ್ನು ಮಾತಾಡಿದ್ರು, ತುಂಬ ಸತ್ಯ ಅಂಜಿಕೆ. ನಾನಂತೀನಿ ಸತ್ಯಕ್ಕೆ ಯಾಕೆ ಅಂತೀರ? ಸೃಷ್ಟಿ ಚಿಂತಕ ಬಂಧವ ಮುಕ್ಷುಣ ಆರ್ಯಾಣ ನಿಷ್ಪ್ರಯೋಜನ ಸೃಷ್ಟೋ ಆಧಾರ ಇತ್ಯತಃ ಸೃಷ್ಟಿ ಚಿಂತಕ ನಾಮೀವ ಏತಿ ಏತೇ ವಿಕಲ್ಪ ಇತ್ಯಾಹ. ಸೃಷ್ಟಿ ಚಿಂತಕರಿಗೆ ಮಾತ್ರ ಇಂತಹ ವಿಕಲ್ಪಗಳು ಬಂದಕ್ಕೆ ಸಾಧ್ಯವಿನ ಪಾರಮಾರ್ಥಿಕ ಚಿಂತಕರಿಗೆ ಈ ವಿಕಲ್ಪಗಳು ಬಂದಕ್ಕೆ ಸಾಧ್ಯವಿಲ್ಲ. ಸ್ವಪ್ನ ಮಾಯಾ ಸ್ವರೂಪ ಇತಿ ಸ್ವಪ್ನ ಸ್ವರೂಪ ಸ್ವ ಅಲ್ಲ ಸ್ವಪ್ನ ಸ್ವರೂಪ ಮಾಯಾ ಸ್ವರೂಪ ಇಷ್ಟು ಅವರಿಗೆ ಸೃಷ್ಟಿ ಚಿಂತಕರಿಗೆ ಇದು ಸ್ವಪ್ನವಿದ್ದಂತೆ. ಸ್ವಪ್ನ ಸ್ವರೂಪ ತತ್ವ ತತ್ವ ಚಿಂತಕರಿಗೆ ಇದು ಸ್ವಪ್ನ ಸ್ವರೂಪ. ಸೃಷ್ಟಿ ಸೃಷ್ಟಿ ಚಿಂತಕರು ಸೃಷ್ಟಿಯ ವಿಷಯದಲ್ಲಿ ಪಾರಮಾರ್ಥಿಕ ಚಿಂತಕರಿಗೆ ಇದು ಸ್ವಪ್ನ ಸ್ವರೂಪ ಅಥವಾ ಮಾಯಾ ಸ್ವರೂಪ ಇತ್ಯೇವ ನಟು ತಾತ್ವಿಕ. ಓಕೆ ಶ್ಲೋಕ ಇಚ್ಛಾ ಮಾತ್ರ ಪ್ರಭೋ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ವಿನಿಶ್ಚಿತ ಕಾಲಾ ಪ್ರಸೂತಿಂ ಭೂತಾನಾಂ ಮನ್ಯಂತೆ ಕಾಲಚಿಂತಕಾ ಮನ್ಯಂತೆ ಕಾಲಚಿಂತಕಾ ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಇತಿ ಸೃಷ್ಟೌ ವಿನಿಶ್ಚಿತಾಃ ಇತಿ ಸೃಷ್ಟೌ ವಿನಿಶ್ಚಿತಾಃ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಪ್ರಭೋ ಸೃಷ್ಟಿ ಆಮೇಲೆ ಇತಿ ಸೃಷ್ಟೌ ಕಾಲ ಪ್ರಸೂತಿಂ ಭೂತಾನಾಂ ಮನ್ಯಂತೆ ಕಾಲ ಚಿಂತಕ ಭೋಗಾರ್ಥಂ ಸೃಷ್ಟಿರಿತ್ಯನ್ಯೇ ಕ್ರಿಯಾರ್ಥಮಿತಿ ಚಾಪರೆ ಏವಶೇಷ ಸ್ವಭಾವೋಯಂ ಆಪ್ತಕಾಮಸ್ಯ ಕಾಸ್ಪೃಹ ಆಪ್ತಕಾಮಸ್ಯ ಕಾಸ್ಪೃಹ ವೆರಿ ಬ್ಯೂಟಿಫುಲ್ ನಾಳೆ ಹೇಳ್ತಾರೆ ನಾಳೆ ಮಿಸ್ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜೈ ಶ್ರೀ ಸದ್ಗುರುನಾಥ ಮಹಾರಾಜ ಜೈ ಓಂ ತತ್ಸತ್ ಜೈ ಶ್ರೀ ದಯಾನಂದ ಜೈ ಶ್ರೀ ದಯಾನಂದ